ಮಳೆಯಾಗುವಂತಹ ಸಾಧ್ಯತೆಗಳು ಕೇವಲ 10% ಅನ್ನುವಂತಹ ಸೂಚನೆ ಅದ. ಬಹುತೇಕ ಒಣ ಬಿಸಿಲಿನ ವಾತಾವರಣ ಇರಬಹುದು, ಅಲ್ಲಲ್ಲಿ ಮೋಡಗಳು ಕಾಣಿಸಿಕೊಳ್ಳಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಮಣ್ಣಿನ ಮಗ ಹೈನುಗಾರಿಕೆ ಮತ್ತು ಸಾವಯವ ಕೃಷಿಯಲ್ಲಿನ ಅನುಭವ ಕುರಿತು ಸೇಡಂನ ರೈತ ದಂಪತಿಗಳಾದ ಮಹೇಂದ್ರ ಶಾ ಮತ್ತು ರೂಪಾ ಶಾ ಅವರೊಡನೆ ನಡೆಸಿದ ಸಂದರ್ಶನದ ಮರು ಪ್ರಸಾರ. ಇವರನ್ನ ಸಂದರ್ಶಿಸುವವರು ಸೋಮಶೇಖರ್ ಎಸ್ ರೂಳಿ. ಈಗ ಕೇಳಿ ಮಣ್ಣಿನ ಮಗ. ಮಣ್ಣಿನ ಮಗ ಗುಲ್ಬರ್ಗಾ ಜಿಲ್ಲೆ ಸೇಡಂನಲ್ಲಿ ಹೈನುಗಾರಿಕೆಯಲ್ಲಿ ತೊಡಗಿರುವ ಮಹೇಂದ್ರ ಶಾ ಹಾಗೂ ರೂಪಾ ಶಾ ದಂಪತಿಗಳೊಂದಿಗೆ ಮಾತುಕತೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ರೈತ ಬಾಂಧವರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ಒಬ್ಬರು ಅಪರೂಪದ ಸಾವಯವ ಕೃಷಿಕ ದಂಪತಿಗಳನ್ನ ನಾವು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಅವರು ಗುಲ್ಬರ್ಗಾ ಜಿಲ್ಲೆ ಸೇಡಂನವರೇ ಆಗಿರುವಂತಹ ಶ್ರೀಮತಿ ರೂಪಾ ಮತ್ತು ಶ್ರೀ ಮಹೇಂದ್ರ ಶಾ ಅವರು. ಸುಮಾರು ವರ್ಷಗಳಿಂದ ಅವರು ಹೈನುಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಮತ್ತು ಅದರ ಜೊತೆಗೆ ಸಾವಯವ ಪದ್ಧತಿಗಳನ್ನ ತಮ್ಮ ಹೈನುಗಾರಿಕೆಯಲ್ಲಿ ಅಳವಡಿಸಿಕೊಂಡು ಇವತ್ತಿನ ದಿವಸ ಸಾಕಷ್ಟು ಅಭಿವೃದ್ಧಿಯನ್ನ ಸಾಧಿಸಿದ್ದಾರೆ. ಅವರ ಅನುಭವಗಳು ಏನದಾವ? ಸಾವಯವ ಕೃಷಿ ಆಯಿತು, ಹೈನುಗಾರಿಕೆ ಆಯಿತು, ಅವರನ್ನ ಕೇಳೋಣ. ನಮಸ್ಕಾರ ರೂಪಾ ಶಾ ಅವರ ಮತ್ತು ಮಹೇಂದ್ರ ಶಾ ಅವರೇ. ನಮಸ್ಕಾರ. ಮಹೇಂದ್ರ ಅವರೇ, ಮೂಲತಃ ನೀವು ಒಬ್ಬರು ಇಂಜಿನಿಯರ್, ಅಲ್ಲಿ ಔರಂಗಾಬಾದ್ನೊಳಗೆ ನಿಮಗೆ ಉತ್ತಮವಾದಂತಹ ಒಂದು ನೌಕರಿ ಇತ್ತು, ಅದನ್ನು ಬಿಟ್ಟು ಇಲ್ಲಿ ಸೇಡಂಗೆ ಬಂದು ಒಂದು ಹೈನುಗಾರಿಕೆ ಮಾಡಬೇಕು, ಕೃಷಿ ಮಾಡಬೇಕು ಅನ್ನುವಂತಹ ಒಂದು ವಿಚಾರ ನಿಮ್ಮಲ್ಲಿ ಬಂತು. ಇದಕ್ಕೆ ಏನು ಪ್ರೇರಣೆ, ಏನು ಕಾರಣ? ನಿಮ್ಮ ಶ್ರೀಮತಿಯವರಾದ ರೂಪಾ ಅವರು ಇದಕ್ಕೆ ಏನಾದರೂ ಕಾರಣನ, ಪ್ರೇರಣೆನ ಮೊದಲು ಅವರಿಗೆ ಕೇಳೋಣ. ರೂಪಾ ಅವರು ನೀವೇನು ಹೇಳ್ತೀರಿ? ಕೇಳಿದ್ರೆ ಇಲ್ಲಿ ಒಂದು ಮಾತನ್ನ ಹೇಳೋದಕ್ಕೆ ಬಯಸ್ತೇನೆ. ಶ್ರೀಮತಿ ರೂಪಾ ಅವರಿಗೆ ಕನ್ನಡ ಮಾತಾಡೋದಕ್ಕೆ ಬರೋದಿಲ್ಲ, ಅವರು ಹಿಂದಿಯೊಳಗೆ ತಮ್ಮ ವಿಚಾರಗಳನ್ನು ಹೇಳ್ತಾರೆ, ಅದನ್ನು ಅಲ್ಲಲ್ಲಿ ನಾವು ಕನ್ನಡದೊಳಗೆ ನಿಮಗೆ ತಿಳಿಸುವಂತಹ ಒಂದು ಕೆಲಸವನ್ನು ಮಾಡ್ತೀವಿ. ರೂಪಾ ಅವರೇ, ನೀವು ಮಹೇಂದ್ರ ಅವರಿಗೆ ಕೃಷಿ ಮಾಡಬೇಕು ಅನ್ನುವಂತಹ ಒಂದು ಪ್ರೇರಣೆ ನೀವೇನೆ ಕೊಟ್ರಿ? ಉನ್ಕೋ ಐಸಾ ಕುಚ್ ಬೋಲಿ ನೀ ಥಿ ಮೇ ಚಲೋ ಜಸ್ಟ್ ಗಾಂವ್ ಜಾಯೆಂಗೇ ಔರ್ ದೇಖೆಂಗೇ ಉದರ್ ಕ್ಯಾ ಕರ್ನೆ ಕೋ ಹೋತಾ ಹೈ ಕ್ಯಾ ನಹೀ ಕರ್ನೆ ಕೋ ಹೋತಾ ಹೈ ಕ್ಯಾ ತೋ ಬಿಸ್ನೆಸ್ ತೋ ಡಾಲೆಂಗೇ ಕ್ಯಾ ತೋ ಕರೆಂಗೇ ಕರ್ಕೆ ಸೋಚಿ ಥಿ. ಫಿರ್ ಹಮ್ ಲೋಗ್ ಇದರ್ ಆನೆ ಕೆ ಬಾದ್ ಇತ್ನಿ ಬಡಿ ಖೇತಿ ಹೈ ಡೇರಿ ಹೈ ಕ್ಯಾ ತೋ ಕರೆಂಗೇ ಕರ್ಕೆ ಫಿರ್ ಡೇರಿ ಖೇತಿ ದೋನೋ ಹೀ ಕರೆಂಗೇ ಇನ್ಕೋ ಬೋಲ್ನೆ ವಾಲಿ ಥಿ ಕಿ ಚಲೋ ಯಹೀ ಕರೆಂಗೇ. ಫಿರ್ ಉನ್ನೋ ಭಿ ಬೋಲೆ ಟ್ರಾಯ್ ಕರೆಂಗೇ ಹೋಗ್ ಸಕಾ ತೋ ಕರೆಂಗೇ ಆಗೇ ನಹೀ ತೋ ದೇಖೆಂಗೇ. ಫಿರ್ ಹಮ್ ದೋನೋ ಮಿಲ್ಕೆ ಫಿರ್ ಇನ್ನೋ ಬಹುತ್ ಮನ್ ಲಗಾಕೆ ಪೂರಾ ಸ್ಟಡಿ ಕಿಯೇ ಡೇರಿ ಕಾ ಖೇತಿ ಕಾ ಕ್ಯಾ ಕರ್ನಾ ಕ್ಯಾ ಚಾಹಿಯೆ ಜಮೀನ್ ಕೈಸಿ ಹೈ ಡೇರಿ ಮೇ ತೋ ಹಮ್ ಲೋಗೋಂಕೋ ಕುಚ್ ಭಿ ಮಾಲೂಮ್ ನಹೀ ಥಾ. ಫಿರ್ ಇನ್ಕೆ ಮಮ್ಮಿ ಡ್ಯಾಡಿ ಉನ್ಕಾ ಭಿ ಥೋಡಾ ಹಮ್ ಲೋಗೋಂಕೋ ಪ್ರೇರಣಾ ಥಾ ಕಿ ಥೋಡಾ ಉನ್ನೋ ಭಿ ಬಹುತ್ ಸಪೋರ್ಟ್ ಕಿಯೇ ಐಸಾ ಕರ್ನಾ ಚಾಹಿಯೆ ಐಸಾ ಹೈ ಯೇ ಜಮೀನ್. ಫಿರ್ ಇನ್ನೋ ಡೇರಿ ಐಸಿ ಹೈ ಪೂರಾ ಉಸ್ಮೇ ಖುದ್ ಕೋ ಇತ್ನಾ ಇನ್ವಾಲ್ವ್ ಕರ್ ಲಿಯೆ ಕಿ ಅಭಿ ಡೇರಿ ಖೇತಿ ವರ್ಮಿ ಕಂಪೋಸ್ಟ್ ಪೂರಾ ಎಕ್ದಮ್ ಅಚ್ಚಾ ಚಲ್ ರಹ ಔರ್ ಅಚ್ಚಾ ಪಿಕಪ್ ಕರ್ ಸಕೆ ಹಮ್ ಲೋಗ್. ಕೆಲವರೆ ರೂಪಾ ಅವರು ಹೇಳ್ತಾ ಇದ್ದಾರೆ ಏನಪ್ಪಾ ಅಂತಂದ್ರೆ, ಮೊದಲಿಗೆ ಅಂತ ಒಂದು ವಿಚಾರ ಇರಲಿಲ್ಲ ಅವರಿಗೆ, ಆದ್ರೆ ಇಲ್ಲಿ ಸೇಡಮಿಗೆ ಬಂದು ಏನಾದರೂ ಒಂದು ಬಿಸ್ನೆಸ್ ಮಾಡೋಣ, ವ್ಯವಹಾರ ಮಾಡೋಣ ಅನ್ನುವಂತಹ ಒಂದು ವಿಚಾರ ಇತ್ತು. ಆದರೂ ಕೂಡ ಇಲ್ಲಿ ಬಂದು ಇಷ್ಟು ದೊಡ್ಡ ಭೂಮಿ ಇದೆ, ಕ್ಷೇತ್ರ ಇದೆ, ಇಲ್ಲಿ ಏನಾದರೂ ಹೈನುಗಾರಿಕೆ ಮಾಡಬಹುದು, ಕೃಷಿ ಮಾಡಬಹುದು ಅನ್ನುವಂತಹ ಒಂದು ವಿಚಾರ ಬಂತು. ಅದರ ಜೊತೆಗೇನೆ ಅವರ ತಂದೆ ತಾಯಿಗಳು ಕೂಡ ಅವರಿಗೆ ಬೆಂಬಲ ನೀಡಿದ್ರು ಅನ್ನುವಂತಹ ಒಂದು ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಮೇರೆ ಹಸ್ಬೆಂಡ್ ಕೋ ಔರ್ ಮುಜೆ ದೋನೋ ಕೋ ಭಿ ಡೇರಿ ಕೆ ಬಾರೆ ಮೇ ABCD ತಕ್ ಮಾಲೂಮ್ ನಹೀ ಥಾ. ಹಮ್ ಲೋಗ್ ಪೂರಾ ಡೇರಿ ಕಾ ಕ್ಯಾ ಹೈ ಶುರೂ ಸೆ ಕ್ಯಾ ನಹೀ ಹೈ ಸಬ್ ಇನ್ಕೆ ಮಮ್ಮಿ ಡ್ಯಾಡಿ ಕೋ ಪೂಚ್ ಕೆ ಔರ್ ಹಮ್ ಹಮಾರಾ ಖುದ್ ಕಾ ಎಕ್ಸ್ಪರಿಮೆಂಟ್ ಉದರ್ ಕರ್ಕೆ ಖುದ್ ಕ್ಯಾ ಹೈ ಕ್ಯಾ ನಹೀ ದೇಖ್ ಕೆ ಸಾಮ್ನೆ ಠೇರ್ ಕೆ 24 hours ಹಮ್ ಲೋಗ್ ಉದರ್ ಹೀ ರಹತೆ ಥೆ ಔರ್ ಕ್ಯಾ ಹೈ ಕ್ಯಾ ನಹೀ ಭೇಸೋ ಕಾ ಕೈಸಾ ಕರ್ನಾ ಉಸ್ಕೋ ಕ್ಯಾ ಖಾನಾ ಉಸ್ಕಾ ಪೂರಾ ಸಬ್ ಕಾಮ್ ಕೈಸಾ ರಹನಾ ಚಾಹಿಯೇ ವೋ ಸಬ್ ದೇಖ್ತೆ ಥೆ ವೋ ಖುದ್ ಕಾ ಎಕ್ಸ್ಪರಿಮೆಂಟ್ ಹೋಕೆ ಹೋಕೆ ವೋ ಹಮ್ ಲೋಗ್ ಪೂರಾ ಅಚ್ಚಾ ಡೇರಿ ಕೇಸೆ ಚಲನ ವೋ ಸಿಗ್ ಗೈ. ರೂಪಾ ಅವರು ಹೇಳೋ ಪ್ರಕಾರ ಕೆಲವರೆ ಅವರಿಗೆ ಮೊದಲು ಅವರಿಗಾಗ್ಲಿ ಅಥವಾ ಮಹೇಂದ್ರ ಅವರಿಗಾಗ್ಲಿ ಹೈನುಗಾರಿಕೆ ಬಗ್ಗೆ ಏನೇನೂ ಗೊತ್ತಿರಲಿಲ್ಲ. ಆದ್ರೆ ಮುಂದೆ ಅವರೇ ಸ್ವತಃ ನಿಂತು ಅಲ್ಲೇ ಮನಸ್ಸು ಕೊಟ್ಟು ಮಾಡಿದ್ದಕ್ಕಾಗಿ ಅವರಿಗೆ ಅದರೊಳಗೆ ಸಾಕಷ್ಟು ಅನುಭವ ಬಂತು. 24 ತಾಸು ಅಲ್ಲೇ ಹೊಲದಲ್ಲೇ ಮನೆ ಮಾಡಿ ಅಲ್ಲೇ ಇದ್ದಿದ್ರಿಂದ ಅವರಿಗೆ ಅದರ ಅನುಭವ ಬಂತು ಅನ್ನುವಂತ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಮೇ ಡೇರಿ ಮೇ ದೂಧ ಕಾ ಪ್ರೊಡಕ್ಷನ್ ಔರ್ ಮೇರೆ ಹಸ್ಬೆಂಡ್ ತೋ ಪೂರಾ ಖಾನೆ ಕಾ ವೋ ಕ್ಯಾ ಡಾಲ್ನಾ ಭೈಸೋ ಕೋ ಕ್ಯಾ ನೀ ಭೈಸೋ ಕಿ ಸಾಫ್ ಸಫಾಯಿ ಟ್ರೀಟ್ಮೆಂಟ್ ಡಾಕ್ಟರ್ ಔರ್ ಭೈಸೋ ಕೆ ಬಾರೇ ಮೇ ಔರ್ ಫೀಡ್ಸ್ ಕಾ ಕುಚ್ ನಯಾ ಐಟಮ್ ಸಬ್ ವೋ ದೇಖ್ತೆ ಥೆ. ಮೇ ಡೇರಿ ಮೇ ಖಾಲಿ ದೂಧ ಔರ್ ದೂಧ ಕಾ ಪೂರಾ ಪ್ಯಾಕಿಂಗ್ ದೂಧ ಕಾ ಘೀ ಬನಾನಾ ವೋ ಸಬ್ ಪೂರೇ ಮೇರೆ ಹಾತ್ ಮೇ ಥಾ. ಉಸ್ಕಾ ಅಕೌಂಟ್ಸ್ ಪೂರಾ ಮೇರೆ ಹಾತ್ ಮೇ ಥಾ. ದೂಧ ಸಪ್ಲೈ ಸೇಡಮ್ ಮೇ ವಾಸೋದತ್ತ ಮೇ ವೋ ಸಬ್ ಮೇ ದೇಖ್ತಿ ಥಿ. ಡೇರಿ ಮೇ ಆಧಾ ಆಧಾ ಹಮ್ ಲೋಗ್ ಕಾಮ್ ಬಾಟ್ ಲೇತೆ. ವೋ ಪೂರಾ ಕಾಮ್ ತೋ ಏಕ್ ಕೆ ಊಪರ್ ನಹೀ ಹೋತಾ. ಐಸಾ ಕರ್ಕೆ ಹಮ್ ದೋನೋ ಔರ್ ಗೋಬರ್ ಭೀ ಐಸಾ ಜಮಾ ಕಿಯೇ ವೋ ವರ್ಮಿ ಕಾಂಪೋಸ್ಟ್ ಕೋ ಗೋಬರ್ ಹಮ್ ಲೋಗ್ ಸೋಚೆ ಫಿರ್ ವರ್ಮಿ ಕಾಂಪೋಸ್ಟ್ ಭೀ ಕರ್ನಾ ಉಸ್ಕೆ ಲಿಯೆ ಭೀ ಗೋಬರ್ ಜಮಾ ಕರ್ಕೆ ಹಮ್ ಲೋಗ್ ವೋ ಭೀ ಟ್ರೈ ಕರ್ಕೆ ವೋ ಭೀ ಏಕ್ ಸೈಟ್ ಶುರು ಕರ್ದಿ. ಹೈನುಗಾರಿಕೆಯನ್ನ ಇಬ್ರು ಹಂಚಿಕೊಂಡು ಮಾಡಿದ್ರು ಅನ್ನುವಂತಹ ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ. ಇಬ್ರು ಜವಾಬ್ದಾರಿಯನ್ನ ತಗೊಂಡು ಮಾಡಿದ್ರು. ಹಾಲಿನ ಸರಬರಾಜು ಮಾಡುದು, ಅದ್ರ ಲೆಕ್ಕ ಇಡುವುದೆಲ್ಲ ರೂಪ ಅವರಿಗೆ ಸೇರಿದಂತದ್ದು. ಉಳಿದಂತಹ ಎಲ್ಲಾ ಚಟುವಟಿಕೆಗಳು ಮಹೇಂದ್ರ ಅವರಿಗೆ ಸೇರಿದಂತದ್ದು ಅನ್ನುವಂತಹ ಒಂದು ಹಂಚಿಕೊಂಡು ಏನ್ ಕೆಲಸ ಮಾಡಿದ್ರು ಅದರಿಂದ ಸಾಕಷ್ಟು ಅಭಿವೃದ್ಧಿ ಆಯ್ತು ಅನ್ನುವಂತಹ ವಿಚಾರವನ್ನ ಅವರು ಹೇಳ್ತಾ ಇದ್ದಾರೆ. ಅದರ ಜೊತೆಗೇನೆ ಅವರು ಎರೆಗೊಬ್ಬರವನ್ನು ಕೂಡ ಉತ್ಪಾದನೆ ಮಾಡೋದಕ್ಕೆ ಶುರು ಮಾಡಿದ್ರು ಅನ್ನುವಂತಹ ವಿಚಾರವನ್ನ ಅವರು ಹೇಳ್ತಾ ಇದ್ದಾರೆ. ಶುರು ಕಿಯೆ ಖೇತಿ ವರ್ಮಿ ಕಂಪೋಸ್ಟ್ ಡೇರಿ ಔರ್ ಕುಚ್ ನಯಾ ಹೇ ತೋ ವೋ ಭೀ ದೇಖೆಂಗೆ. ಗ್ರೀನ್ ಹೌಸ್ ಮತ್ಲಬ್ ಉಸ್ಮೇ ಫ್ಲವರ್ಸ್ ಕೇಸೆ ಯೇ ಕರ್ನಾ. ಹಾರ್ಟಿಕಲ್ಚರ್ ಹೇ ಉಸ್ಕಾ ಏಕ್ ನಯಾ ಪ್ರಯೋಗ ಹಮ್ ಲೋಗ್ ಶುರು ಕರ್ನೆ ಜಾ ರಹೇ. ಮತ್ಲಬ್ ವೋ ಸೀಖ ರೇ ಥೋಡಾ ವೋ ದೇಖ ರೇ ಕ್ಯಾ ಹೇ ಕ್ಯಾ ನೀ ಉಸ್ಕಾ ಭೀ ಥೋಡಾ ಹಮ್ ಲೋಗ್ ಅಭ್ಯಾಸ ಕರ್ ರಹೇ. ಹಾರ್ಟಿಕಲ್ಚರ್ ಏಕ್ ನಯಾ ಗ್ರೀನ್ ಹೌಸ್ ಮೇ ಫ್ಲವರ್ಸ್ ವಗೇರಾ ಬನಾತೆ ವೋ ಏಕ್ ಸೋಚ ರೇ ವೋ ದಿಮಾಗ್ ಮೇ ಅಭಿ ಚಲ್ ರಾ ಹೈ. ಈಗ ಹೈನುಗಾರಿಕೆಯನ್ನಂತೂ ಅವರು ಮಾಡಿ ಸಾಕಷ್ಟು ಯಶಸ್ವಿಯಾಗಿದ್ದಾರೆ. ಅದರ ಜೊತೆಗೆ ತೋಟಗಾರಿಕೆ ಮಾಡಬೇಕು, ಹೂವಿನ ಬೆಳೆಗಳನ್ನ ಬೆಳೆಸಬೇಕು ಅನ್ನುವಂತಹ ವಿಚಾರವನ್ನು ಕೂಡ ಅವರು ಅಧ್ಯಯನ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರವನ್ನ ಅವರು ಹೇಳ್ತಾ ಇದ್ದಾರೆ. ಮಹೇಂದ್ರ ಅವರೇ, ಈಗ ನೋಡ್ರಿ ತಾವು ಸಾಕಷ್ಟು ವರ್ಷಗಳಿಂದ ತಮ್ಮ ಶ್ರೀಮತಿಯವರು ಹೇಳಿದ್ರು ರೂಪ ಅವರು ಇಂಥ ಒಂದು ವಿಚಾರ ಇರಲಿಲ್ಲ, ಆದರೂ ಕೂಡ ಇಲ್ಲಿ ಬಂದು ಇಂಥ ಒಂದು ಕೃಷಿ ಮಾಡಿದೀವಿ ನಾವು ಅನ್ನುವಂಥದ್ದು. ನೀವು ಯಾವ ರೀತಿ ಇದಕ್ಕೆ ತಯಾರಾಗಿದ್ರಿ, ಒಂದು ಒಳ್ಳೆ ನೌಕರಿಯನ್ನು ಬಿಟ್ಟು ಇಲ್ಲಿ ಬಂದು ಇಂಥ ಒಂದು ಹೈನುಗಾರಿಕೆ ಮಾಡಬೇಕು ಅಂತಂದ್ರೆ ಯಾವ ರೀತಿ ತಯಾರಿಯನ್ನ ನೀವು ಮಾಡ್ಕೊಂಡ್ರಿ? ನೌಕರಿ ಅಂತೂ ಏನಿದ್ರು ಅದ್ರ ಗ್ಯಾರಂಟಿ ಏನಿಲ್ಲ. ಎಷ್ಟು ಬೆಳೆದ್ರು ಅದ್ರದೊಂದು ಲಿಮಿಟ್ ಇದ್ದೇ ಇರ್ತು, ನಮಗ್ ಸಮಾಧಾನ ಇರಲ್ಲ. ಅದೇ ತರ ಈ ಕಡೆ ನೋಡಿದ್ರೆ ಮನೆ ಕಡೆ ಒಂದು 40 ಎಕರೆ ಭೂಮಿ ಇದೆ, ಒಳ್ಳೆ ಹೈವೇ ರೋಡ್ ಅಲ್ಲಿ ಇದೆ, ಊರಿಗೆ ಸಮೀಪ ಇದೆ, ಆಮೇಲೆ ನೀರಿನ ಒಂದ್ ಸ್ವಲ್ಪ ಅನುಕೂಲತೆ ಇದೆ. ಈ ತರ ಎಲ್ಲ ವಿಚಾರ ಮಾಡಿ ನೋಡಿದ್ರೆ ನೋಡೋಣ, ಅಗ್ರಿಕಲ್ಚರ್ ಕೃಷಿ ಮತ್ತೆ ಡೈರಿ ಫಾರ್ಮ್ ಮಾಡೋಣ, ಸಕ್ಸಸ್ ಆಗ್ಲಿಲ್ಲ ಅಂದ್ರೆ ಆಮೇಲೆ ಯಾವ್ದಾದ್ರು ಒಂದ್ ಬಿಸ್ನೆಸ್ ಮಾಡೋಣ ಅಂತ ವಿಚಾರಿತ್ತು. ಆದ್ರೆ ಬರ್ತಾ ಬರ್ತಾ ಇಲ್ಲಿ ಬಂದು ಒಂದ್ 2 ವರ್ಷಲ್ಲೇ ಅಗ್ರಿಕಲ್ಚರ್ ಸ್ಪೆಷಲಿ ವಿಶೇಷವಾಗಿ ಡೈರಿ ಫಾರ್ಮ್ದಾಗ ನಮಗ್ ಬಹಳ ಇಂಟ್ರೆಸ್ಟ್ ಆಯ್ತು. ಇದ್ರಲ್ಲಿ ಯಾವಾಗ್ಲೂ ಎಷ್ಟಾಗ್ತದ ಅಷ್ಟ ಮ್ಯಾಗಝೀನ್ಸ್ ಆದ್ರೂ ಓದಿ, ಯಾರಿಗಾದ್ರೂ ವೆಟರ್ನರಿ ಡಾಕ್ಟರ್ಸ್ ಅವರಿಗೆಲ್ಲ ಕೇಳಿ ಬಹಳಷ್ಟು ನಮ್ಗೆ ನಾಲೆಡ್ಜ್ ಬಂತಿದ್ರಿಂದ. ಹಿಂಗಾಗಿ ಒಂದ್ 2-3 ವರ್ಷ ಸ್ವಲ್ಪ ಇನಿಷಿಯಲಿ ನಮ್ಗೆ ಸ್ಟ್ರಗಲ್ ಮಾಡಬೇಕಾಯ್ತು, ಸ್ವಲ್ಪ ಲಾಸ್ ಆಯ್ತು ಅದ್ರಲ್ಲಿ. ಆದ್ರೆ 3-4 ವರ್ಷ ಆದ ನಂತರ ನಮ್ಗೆ ಬಹಳಷ್ಟು ಕಾನ್ಫಿಡೆನ್ಸ್ ಬಂದ್ಬಿಡ್ತು, ಇಲ್ಲ ಇದು ಬಹಳ ಒಳ್ಳೆ ಬಿಸ್ನೆಸ್ ಇದೆ. ನಾನು ಎಲ್ಲಾ ತರದ ಕ್ಯಾಲ್ಕುಲೇಷನ್ ಮಾಡಿ ನೋಡಿದ್ರೆ 2 ಎಕರೆ ಭೂಮಿಯಲ್ಲಿ ಎಷ್ಟು ಬೆಳಿಬಹುದು, 1 ಎಮ್ಎಲ್ಲಿ ಅಷ್ಟು ನಾವು ಗಳಿಸಬಹುದು. ನಮ್ಮೊಂದು ಅಂದಾಜ್ ಎಕನಾಮಿಕ್ಸ್ ಈ ತರ ಬಂತು. ಅದಕ್ಕೆ ನಾನು ಒಂದ್ 25 ಎಮ್ಎ ಇಟ್ಟಿದ್ರೆ 50 ಎಕರೆ ಭೂಮಿದಾಗ ಎಷ್ಟು ಗಳಿಸಬಹುದು ಅಷ್ಟು ಮಾಡಬಹುದು. ಇನ್ನೊಂದು ಎರಡನೇ ಮಾತಂದ್ರೆ ಹೈನುಗಾರಿಕೆಯಲ್ಲಿ ದಿವಸ ಆದಾಯ ಬರ್ತಾನೆ ಇರ್ತದೆ ಡೈಲಿ, ಅಗ್ರಿಕಲ್ಚರ್ ಅಲ್ಲಿ ವರ್ಷ ಆದ ನಂತರನೇ ಬರಬೇಕು. ಯಾವಾಗ ಬೆಳೆ ಆಗ್ಬಿಡ್ತದ, ಯಾವಾಗ ಒಂದೊಂದ್ ಸರ್ತಿ ಮಳೆ ಸರಿ ಆಗಿಲ್ಲ, ಒಂದೊಂದ್ ಸರ್ತಿ ಪೆಸ್ಟ್ ಅಟ್ಯಾಕ್ ಜಾಸ್ತಿ ಆಯ್ತು, 2-3 ವರ್ಷದಲ್ಲಿ 1 ವರ್ಷ ಆದ್ರೂ ಗ್ಯಾರಂಟಿ ಫೇಲ್ ಆಗೇ ಆಗುತ್ತೆ. ಬಟ್ ಹೈನುಗಾರಿಕೆಯಲ್ಲಿ ಆತರ ಇಲ್ಲ, ನಮ್ ಮ್ಯಾನೇಜ್ಮೆಂಟ್ ಸರಿ ಇತ್ತಪ್ಪ ಅಂತಂದ್ರೆ ಅದಕ್ಕೆ ಯಾವ್ದು ಲಾಸ್ ಆಗಕ್ ಚಾನ್ಸ್ ಇಲ್ಲ. ಅಂದ್ರೆ ನಾವು ಶ್ರದ್ಧೆಯಿಂದ ಮಾಡಬೇಕು, ಅದನ್ನ ಶ್ರದ್ಧೆಯಿಂದ ಮಾಡಬೇಕು. ಮ್ಯಾನೇಜ್ಮೆಂಟ್ ಅದರದ್ದು ಸರಿಯಾಗಿ ತಿಳ್ಕೋಬೇಕು. ಎಷ್ಟೋ ಜನ, ಬಹಳಷ್ಟು ಜನ ಮಾಡ್ತಾ ಇದಾರೆ, ನಾನ್ ಬಂದಾಗೂ ನೋಡಿದೀನಿ, ಹೈನುಗಾರಿಕೆ ಮಾಡಿದ್ರಲ್ಲಿ ಅಂದಾಜು 95% ಜನ ಫೇಲ್ ಆಗಿದ್ದಾರೆ. ಇದರದ್ದು ಒಂದೇ ಕಾರಣ ಏನಪ್ಪ ಅಂತಂದ್ರೆ ಮ್ಯಾನೇಜ್ಮೆಂಟ್ ಸರಿಯಾಗಿ ಮಾಡ್ತಾ, ನಿರ್ವಹಣೆ ಬಹಳ ಮುಖ್ಯ, ನಿರ್ವಹಣೆ ಬಹಳ ಮುಖ್ಯ. ಬಹಳಷ್ಟು ಜನ ಏನ್ ತಿಳ್ಕೊಂಡಿದ್ದಾರೆ, ನಾವು ಒಂದ್ಸರ್ತಿ ಇಷ್ಟು ದುಡ್ಡು ಹಾಕ್ಬಿಟ್ಟಿದ್ರೆ ಆಯ್ತು, ಅದ್ರ ತನ್ಪಾಡಿ ತಾನೇ ಬರ್ತಾನೆ ಇರ್ತದ ಅದ್ರಿಂದ ಆದಾಯ ಅಂತ ಈ ತರ ತಿಳ್ಕೊತಾರೆ. ಇದು ಬಹಳ ದೊಡ್ಡ ತಪ್ಪು. ಈಗ ನಿಮ್ಮಲ್ಲಿ ಯಾವ ತಳಿಗಳದಾವಂತೀರಿ? ನಮ್ಮ ಹತ್ರ ಈಗ ಮುರಾ ಮತ್ತೆ ಜಾಫ್ರಾಬಾದಿ ತಳಿ ಇದಾವೆ. ಮೊದಲು ನಾವು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಲೋಕಲ್ ಜವಾರಿ ತಳಿನೇ ತಂದಿದ್ವಿ, ಆಮೇಲೆ ಪಂಡರ್ಪುರಿ ಇಲ್ಲೇ ಲೋಕಲ್ ಮಹಾರಾಷ್ಟ್ರದ ಲೋಕಲ್ ತಳಿ ತಂದಿದ್ವಿ. ಅದು ಎಲ್ಲ ಸರಿನೇ ಇತ್ತು, ಆದ್ರೆ ಎಲ್ಲ ಕಡೆ ಆಲ್ ಓವರ್ ಇಂಡಿಯಾನು ಎಲ್ಲದು ವಿಚಾರ ಮಾಡಿ ನೋಡಿದ್ವಿ, ಎಲ್ಲ ಕಡೆ ಕೇಳಿ ನೋಡಿದಾಗ ಸ್ಟಡಿ ಮಾಡಿದಾಗ ಮುರಾ ತಳಿ ಏನದ ಬಹಳ ಕನ್ಸಿಸ್ಟೆನ್ಸಿ ಸರಿ ಇದೆ. ಅದು ಬೇಗ ಗಬ್ಬನು ಹೋಗುತ್ತೆ, ಈದ ನಂತರ ಒಂದೂವರೆ ಎರಡು ತಿಂಗಳ ಗಬ್ ಹೋದ್ರೆ ವರ್ಷಿಗೆ ಒಂದ್ ಕರಾನು ಬರ್ತಾ ಇರ್ತದ, ಅದ್ರ ಜೊತೆ ಹಾಲಿನ ಕನ್ಸಿಸ್ಟೆನ್ಸಿನೂ ಸರಿ ಇರುತ್ತೆ. ಫ್ಯಾಟ್ ಅರೌಂಡ್ 8% ಬರ್ತಾ ಇದೆ, ಆದ್ರೂ ನಾವು ಲೋಕಲ್ ಸೇಲ್ ಮಾಡ್ತಾ ಇದೀವಿ. ಫ್ಯಾಟ್ ಪರ್ಸೆಂಟ್ ನಾವು ಟೆಸ್ಟ್ ಮಾಡಲ್ಲ ರೆಗ್ಯುಲರ್ಲಿ, ನಮ್ ಕಸ್ಟಮರ್ ಯಾರು ಟೆಸ್ಟ್ ಮಾಡಲ್ಲ. ಆದ್ರೆ ಹಾಲಿನ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೇಕಂದ್ರೆ ಅದ್ರದ್ದು ಫೀಡ್ಸ್ ಆಹಾರ, ದನಗಳಿಗೆ ಏನ್ ಆಹಾರ ಕೊಡ್ತೀವಿ ಅದು ಬಹಳ ಮಹತ್ವದ್ದು. ಇನ್ಪುಟ್ ಹೇಗಿರುತ್ತೆ ಔಟ್ಪುಟ್ ಬರುತ್ತೆ. ನೀವು ಯಾವ ರೀತಿ ಆಹಾರ ಕೊಡ್ತೀರಿ ಆ ರೀತಿ ಉತ್ಪಾದನೆ ಇರ್ತದೆ. ನಿಮ್ಮ ಒಂದು ಹಾಲಿನ ಗುಣಮಟ್ಟ ಚಲೋ ಆಗಬೇಕು ಅಂತಂದಾಗ ಹೆಂಗ್ ಮೇವು ಕೊಡುವಂತಹದ್ದಾಗ್ಲಿ ಅಥವಾ ಅದಕ್ಕೆ ಆಹಾರ ಕೊಡುವಂತದ್ದಾಗ್ಲಿ ಚುನ್ನಿ ಕೊಡುವಂತದ್ದಾಗ್ಲಿ ಪೋಷಣದ ಪ್ರಮಾಣವನ್ನು ಯಾವ ರೀತಿ ತಯಾರು ಮಾಡ್ತಾ ಇದ್ರಿ? ಮೇವಿನಲ್ಲಿ ಹಸಿ ಮೇವು ಇದೆ ಮತ್ತೆ ಒಣ ಮೇವು ಇದೆ. ಒಣ ಮೇವು ಅಂದ್ರೆ ನಮ್ ಕಣಕಿ ಇದೆ, ಜೋಳದ ಕಣಕಿ ಇದೆ, ಆಮೇಲೆ ಮೆಕ್ಕೆಜೋಳದ ಕಣಕಿ ಇದೆ, ಆಮೇಲೆ ಚಜ್ಜದ ಕಣಕಿ. ಅದು ಎಲ್ಲ ಸ್ವಲ್ಪ ಅಪರೂಪವಾಗಿ ಸಿಗುತ್ತೆ ಮೆಕ್ಕೆ ಮತ್ತೆ ಚಜ್ಜದ. ಆದ್ರೆ ಜೋಳದ ಕಣಕಿ ಒಂದು ಬಳಸ್ತೀವಿ. ಅದಾದ ನಂತರ ಹಸಿ ಮೇವಿನಲ್ಲಿ ಮೇವಿನ ಜೋಳ ನೇಪಿಯರ್ ಇದೆ, ಮತ್ತೆ ಅವ್ರಿ ಅಲ್ಸಂದಿ ಒಂದ್ ಸ್ವಲ್ಪ ಹಾಕ್ತಿವಿ. ಗ್ರೀನ್ ಪೌಡರ್ ಪಲ್ಸಸ್ ಇರಬೇಕು ಅಂತಂದ್ರೆ ಅದನ್ನು ಹಾಕ್ತಿವಿ. ಆಮೇಲೆ ಫೀಡ್ಸ್ ಅಲ್ಲಿ ಅಂದ್ರೆ ದಾಣದಲ್ಲಿ ಮೊದಲು ನಾವು ಬಹಳಷ್ಟು ಬೇರೆ ಬೇರೆ ಟ್ರೈ ಮಾಡಿ ನೋಡಿವಿ, ಬಹಳಷ್ಟು ಬೇರೆ ಬೇರೆ ಕಂಪನಿ ಕ್ಯಾಟಲ್ ಫೀಡ್ಸ್ ಯೂಸ್ ಮಾಡಿ ನೋಡಿ, ಒಳ್ಳೆ ಹೆಸರಿದ್ದೀವಿ ಕಂಪನಿ, ಆದ್ರೂ ನಮಗ ಅಷ್ಟು ಸರಿಯಾಗಿ ರಿಸಲ್ಟ್ ಬರಲಿಲ್ಲ. ಈಗ ಹತ್ತಿ ಕಾಳು ಹಿಂಡಿ ನಾವು ತರಿಸ್ತೀವಿ, ನಾಂದೇಡಿಂದ ತರಿಸ್ತೀವಿ, ಮತ್ತೆ ಹೈದರಾಬಾದ್ ರಾಯಚೂರ್. ಆಮೇಲೆ ಗೋಧಿ ಭೂಸ ಬರುತ್ತೆ, ಅಂದ್ರೆ ರವಾ ಮೈದಾ ಆದ ನಂತರ ಏನು ಉಳಿದ ತೌಡು ಇರ್ತದ ಅದು ಗೋಧಿ ಭೂಸ ಅಂತಾರೆ, ಅದು ಒಂದು ಒಳ್ಳೆ ಫೀಡ್ಸ್. ತೊಗರಿ ಚುನ್ನಿನೂ ಹಾಕಿ ನೋಡಿವಿ, ಅದ್ರ ತೊಗರಿ ಚುನ್ನಿಯಿಂದ ಹಾಲ್ಗೆ ಟೇಸ್ಟ್ ಸ್ವಲ್ಪ ಕೆಡ್ತಾ ಇತ್ತು, ಅದಕ್ಕೆ ಅದು ಬಿಟ್ಬಿಟ್ಟಿವಿ. ಆಮೇಲೆ ಗೋವಿನ ಜೋಳದ ರವಾ, ಇದು ಮೂರು ಐಟಮ್ಸ್ ಮಿಕ್ಸ್ ಮಾಡ್ತೀವಿ, ಇದ್ರ ಜೊತೆಯಲ್ಲಿ ಒಂದ್ ಸ್ವಲ್ಪ ಉಪ್ಪು ಹಾಕ್ತಿವಿ. ಮೊದಲ್ ದಿವಸ ಬೆಲ್ಲ ಹಾಕ್ತಿದ್ವಿ, ಇವಾಗ ಬೆಲ್ಲದ ರೇಟ್ ಬಹಳ ಜಾಸ್ತಿ ಆಗಿದೆ, ಅದಕ್ಕೆ 8 ದಿವಸಕ್ಕೆ ಒಂದ್ಸರ್ತಿ ಬೆಲ್ಲ ಹಾಕ್ತಾ ಇರ್ತೀವಿ. ಅಂದ್ರೆ ನಮಗೆ ಮನುಷ್ಯರಿಗೆ ಯಾವ ತರ ಫೀಡ್ಸ್ ಅಲ್ಲಿ ಎಲ್ಲಾ ತರದ ಬೇಕು ನಮಗೆ, ಪೋಷಕಾಂಶಗಳು ಬೇಕು, ಎಣ್ಣೆ ಬೇಕು, ಬೆಲ್ಲ ಬೇಕು, ಆಮೇಲೆ ಚಜ್ಜ ಆಯ್ತು, ಜೋಳ ಆಯ್ತು, ಅದೇ ತರ ನಾವು ಒಂದ್ ಸ್ವಲ್ಪ ಸ್ವಲ್ಪ ಇನ್ ಬಿಟ್ವೀನ್ ಸ್ವಲ್ಪ ಸ್ವಲ್ಪ ಚೇಂಜಸ್ ಅಡಿಷನಲ್ ಐಟಮ್ಸ್ ಹಾಕ್ತಾ ಇರ್ತೀವಿ ಫೀಡ್ಸ್ ಅಲ್ಲಿ. ಬೇಸಿಕ್ ಐಟಮ್ಸ್ ಅಂತೂ ಹತ್ತಿ ಕಾಳು ಹಿಂಡಿ ಆಯ್ತು, ಗೋಧಿ ಭೂಸ ಆಯ್ತು, ಆಮೇಲೆ ಗೋವಿನ ಜೋಳದ ಹಿಟ್ಟು, ಇದಂತೂ ಬೇಸಿಕ್ ಐಟಮ್. ಉಪ್ಪು ಮಾತ್ರ ಡೈಲಿ ಹಾಕ್ತಿವಿ, ಒಂದ್ ಸ್ವಲ್ಪ ಎಣ್ಣೆನೂ ಬೆಳೆಸ್ತೀವಿ, ಸಾಸಿವೆ ಎಣ್ಣೆ ಬೆಳೆಸ್ತೀವಿ, ಅದ್ರ ಜೊತೆ ಒಂದ್ ಸ್ವಲ್ಪ ಮಿನರಲ್ ಮಿಕ್ಸ್ಚರ್ ಪೌಡರ್ಸ್ ಹಾಕ್ತಿವಿ. ಇದು ಯಾಕೆ ಇದು ಬೇಕಾಗಿರ್ಲಿಲ್ಲ ಆಕ್ಚುಲಿ, ಬಟ್ ಈಗ ಯಾಕೆ ಬೇಕಾಗುತ್ತೆ ಅಂದ್ರೆ ನಮ್ ಭೂಮಿಯಲ್ಲೇ ಎಷ್ಟೋ ಕೊರತೆ ಇರುತ್ತೆ, ಪೋಷಕಾಂಶ ಕೊರತೆ ಇರುತ್ತೆ, ಮ್ಯಾಂಗನೀಸ್ ಇರೋದಿಲ್ಲ, ಮ್ಯಾಗ್ನೀಷಿಯಂ, ಕ್ಯಾಲ್ಸಿಯಂ, ಫಾಸ್ಫರಸ್, ಎಷ್ಟೋ ಈ ತರದ ಘಟಕಗಳು ಭೂಮಿಯಲ್ಲೇನೆ ಇದ್ರದ ಕೊರತೆ ಇರೋದ್ರಿಂದ ಅದ್ರಲ್ಲಿ ಏನ್ ಬೆಳಿ ಬರ್ತದ ಅದ್ರಾಗೂ ಇದ್ರದ ಕೊರತೆ ಇದ್ದೇ ಇರೋದು. ಅದೇ ನಾವು ದನಗಳಿಗೆ ಹಾಕ್ತಿವಿ, ಆ ಕೊರತೆ ಏನದ ದನಗಳದಾಗೂ ಬಂದ್ಬಿಡುತ್ತೆ. ಅದು ಮೇಕಪ್ ಮಾಡೋ ಸಲುವಾಗಿ ಮಿನರಲ್ ಮಿಕ್ಸ್ಚರ್ ಪೌಡರ್ಸ್ ಏನಿದೆ ಬೇರೆ ಬೇರೆದೇನದ ಯೂಸ್ ಮಾಡ್ತಾ ಇರ್ತೀವಿ. ಈಗ ನಿಮ್ದು ಉತ್ಪಾದನೆ ಎಷ್ಟದ? ಈಗ ನಾವು 250 ಲೀಟರ್ ಉತ್ಪಾದನೆ ಮಾಡ್ತಾ ಇದೀವಿ ಪ್ರತಿ ದಿವಸ. ಇವಾಗ ನಾವು ಮೊನ್ನೆ ರೀಸೆಂಟ್ ಆಗಿ 30 ರೂಪಾಯಿ ಪ್ರತಿ ಲೀಟರ್ ಮಾಡ್ತಾ ಇದೀವಿ, ಯಾಕಂದ್ರೆ ಒಳ್ಳೆ ಗುಣಮಟ್ಟ ಇದ್ದಿದ ಹಾಲು ನಾವು ಕೊಡಬೇಕು. ಅದಕ್ಕೆ ನಮ್ಗೆ ಪ್ರಾಫಿಟ್ ಬಹಳ ಇಲ್ರಿಲ್ಲ, ಸ್ವಲ್ಪ ಆದ್ರೂ ನಾವು ಪ್ರಾಫಿಟೇಬಿಲಿಟಿದಾಗ ವಿಚಾರ ಮಾಡಿದ್ರೆ ಇಷ್ಟ ಅಂದ್ರೆ ಖರ್ಚ ಮಾಡ್ತಾ ಇರ್ತೀವಿ, ಅದ್ರ ಆದಾಯನು ಎಕ್ಸ್ಪೆಕ್ಟ್ ಮಾಡ್ತೀವಿ. 30 ರೂಪಾಯಿಗೆ ಒಂದ್ ಲೀಟರ್ ಮಾಡ್ತಾ ಇದ್ದೀವಿ. 30 ರೂಪಾಯಿಗೆ 1 ಲೀಟರ್. ತುಪ್ಪ ಕೂಡ ಮಾಡ್ತೀರಿ? ತುಪ್ಪ ಅಂತೂ ಬಹಳ ಕಮ್ಮಿ ಪ್ರಮಾಣದಲ್ಲಿ ಮಾಡ್ತೀವಿ, ಯಾಕಂದ್ರೆ 4-5 ಲೀಟರ್ 10 ಲೀಟರ್ ಹಾಲು ಅಷ್ಟೇ ಮನೆಯಲ್ಲಿ ಇರ್ತು, ಎಲ್ಲ ಸೇಲ್ ಮಾಡಿದ ನಂತರ ಯಾವ್ದ್ರೆ ಉಳಿದಿದ್ರೆ ಹಾಲು ಅದ್ರಾಗೆ ತುಪ್ಪ ಮಾಡ್ತೀವಿ. ಅದ್ರ ನಮ್ಮ ಮಾರ್ನಿಂಗ್ ಸೇಲು ಇದೆ, ಇವನಿಂಗ್ ಸೇಲು ಇದೆ. ಬೆಳಗ್ಗೆ ಏನ್ ಫ್ರೆಶ್ ಹಾಲು ಬರ್ತದೆ ಬೆಳಗ್ಗೆ ಸೇಲ್ ಮಾಡ್ತೀವಿ, ಸಾಯಂಕಾಲ ಏನ್ ಫ್ರೆಶ್ ಹಾಲು ಬರ್ತದೆ ಸಾಯಂಕಾಲ ಸೇಲ್ ಮಾಡಿಬಿಡ್ತೀವಿ. ಅದಕ್ಕೆ ನಮ್ ಗ್ರಾಹಕರಿಗೆ ಏನದ ಫ್ರೆಶ್ ಮಿಲ್ಕ್ ಅವರಿಗೆ ಪ್ರತಿದಿನ ಸಿಗ್ತದೆ. ಅದರಲ್ಲೇ ಏನಾರೇ ಉಳಿತಪ್ಪ ಅಂತಂದ್ರೆ ಫಸ್ಟ್ ಚಾಯ್ಸ್ ಅಂದ್ರೆ ತುಪ್ಪ ಮಾಡ್ತೀವಿ, ಸೆಕೆಂಡ್ ಚಾಯ್ಸ್ ಖವಾ ಮಾಡ್ತೀವಿ. ಅಂದ್ರೆ 2 ಹೊತ್ತು ನೀವು ಹಾಲು ಸರಬರಾಜು ಮಾಡ್ತೀರಿ, ಸಪ್ಲೈ ಮಾಡ್ತೀರಿ? ಹೌದು, ಸಪ್ಲೈ ಮಾಡಿ ಮುಂಜಾನೆ ಮತ್ತು ಸಾಯಂಕಾಲ. ಇದರಿಂದ ಗ್ರಾಹಕರಿಗೂ ಬೆನಿಫಿಟ್ ಅನುಕೂಲ ಇದೆ, ನಮಗೂ ಅನುಕೂಲ. ಅಂದ್ರೆ ನಾವು ಸಾಯಂಕಾಲ ಹಾಲು ಇಟ್ಟಿದ್ರೆ ಅದಕ್ಕೆ ಫ್ರೀಜಿಂಗ್ ಮಾಡಬೇಕು, ಫ್ರೀಜಿಂಗ್ ಮಾಡೋದು ಮತ್ತೆ ಖರ್ಚ ಹೆಚ್ಚಾಯ್ತು ನಮ್ದು. ಮಹೇಂದ್ರ ಅವರೇ ನೋಡ್ರಿ, ಈಗ ಟೋಟಲಿ ನೀವು ಏನಪ್ಪಾ ಅಂತಂದ್ರೆ ಒಬ್ಬ ಇಂಜಿನಿಯರ್ ಇದ್ದವರು, ಈ ಹೈನುಗಾರಿಕೆಗೆ ಬಂದ್ರಿ, ಕೃಷಿಗೆ ಬಂದ್ರಿ, ಹೌದು, ಇದಕ್ಕೇನಾದ್ರೂ ನೀವು ಸ್ಪೆಷಲ್ ಟ್ರೈನಿಂಗ್ ತಗೊಂಡು ಹೊಸದಾಗಿ ಏನಾದ್ರೂ ಅಧ್ಯಯನ ಮಾಡಿ ಕಲಿತು ಈ ಫೀಲ್ಡ್ ಒಳಗೆ ಬಂದ್ರೆ ಹೇಗೆ? ಏನಂದ್ರೆ ಟ್ರೈನಿಂಗ್ ಅಲ್ಲಿ ಯಾವ ಇನ್ಸ್ಟಿಟ್ಯೂಟ್ಗೆ ಹೋಗಿ ಕಲ್ತಿಲ್ಲ, ಮೊದ್ಲಿಂದ ನಮ್ ತಾಯಿಯವರು ಮತ್ತೆ ನಮ್ ತಂದೆಯವ್ರು 3-4 ಎಮ್ಮೆ ಇಟ್ಕೋತಿದ್ರು ಮನೆಯಲ್ಲಿ, ಹಾಲು ಮಾಡ್ಕೊಂಡು ಒಂದ್ ಸ್ವಲ್ಪ ಹಾಲು ಹೆಚ್ಚಾಗಿದ್ದು ಮಾರ್ತಿದ್ರು. ಅದೇ ಒಂಥರ ನಮಗ್ ಟ್ರೈನಿಂಗ್ ಇದ್ದಂಗೆ, ಅವ್ರದ್ದು ಫೀಡ್ಬ್ಯಾಕ್ ನಮಗ್ ಟ್ರೈನಿಂಗ್. ಆದ್ರೆ ನಾನ್ ಇಂಜಿನಿಯರಿಂಗ್ ಮಾಡಿ ಇದ್ರಲ್ಲಿ ಬಂದಿದ್ದೀನಿ, ಅದೇ ನನಗೊಂದ್ ಪ್ಲಸ್ ಪಾಯಿಂಟ್ ಇದೆ. ಇಂಜಿನಿಯರಿಂಗ್ ಮಾಡೋದ್ರಿಂದ ಇದ್ರದ್ದು ಮ್ಯಾನೇಜ್ಮೆಂಟ್ ನನಗೆ ಬಹಳ ಈಸಿ ಆಯ್ತು, ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಸರಳ ಆಯ್ತು. ಅದರಲ್ಲಿ ಒಂದ್ ಸ್ಪೆಷಲ್ ಆಗಿ ನಾನು ಹೇಳ್ಬೇಕಂತ ಇದ್ದೀನಿ, ಇವಾಗ ಟೋಟಲಿ ನಾನ್ ಫಸ್ಟ್ ಬಂದಾಗ ಹೈನುಗಾರಿಕೆ ಅಂದ್ರೆ ಇದು ಆಸ್ ಅ ಮ್ಯಾನೇಜ್ಮೆಂಟ್ ಲೆವೆಲ್ ಯಾವ ತರ ನೋಡಿದ್ದೀನಿ ಅಂದ್ರೆ, ಒಂದು ಇದರಲ್ಲಿ ಮುಖ್ಯವಾಗಿ 3 ಅಂಶಗಳು ನಾನೇ ಮಾಡಿದ್ದು, ಯಾರು ನಮಗ್ ಕಲ್ಸಿದ್ದಿಲ್ಲ. ಒಂದಂದ್ರೆ ಮ್ಯಾನ್ ಪವರ್ ಮ್ಯಾನೇಜ್ಮೆಂಟ್, ಎರಡನೇದಾಗಿ ಫೀಡಿಂಗ್ ಮ್ಯಾನೇಜ್ಮೆಂಟ್, ಮೂರನೇದಾಗಿ ಮೆಡಿಕಲ್ ಮ್ಯಾನೇಜ್ಮೆಂಟ್. ಈ ಮೂರು ಮ್ಯಾನೇಜ್ಮೆಂಟ್ ಸರಿ ಇತ್ತಪ್ಪ ಅಂತಂದ್ರೆ ಫೇಲ್ ಆಗೋ ಚಾನ್ಸೇ ಇಲ್ಲ. 80-90% ಸಕ್ಸಸ್ ಆಗಿ ಆಗ್ತೀವಿ. ಒಂದು 5-10% ಬೈ ಚಾನ್ಸ್ ಏನಾದ್ರೂ ಆಗ್ತದ ಲಾಸ್ ಆಗ್ತೀವಿ. ಬಟ್ 80-90% ಸಕ್ಸಸ್ ಆಗ್ಬೇಕಂದ್ರೆ ಇದು ಮೂರು ಮ್ಯಾನೇಜ್ಮೆಂಟ್ ಸರಿ ಇರಬೇಕು, ಸರಿ ಇರಬೇಕಂತ. ಆಮೇಲೆ ಮಾರ್ಕೆಟಿಂಗ್ ಅಲ್ಲಿನೂ ಒಂದು ನಾವು ಮ್ಯಾನೇಜ್ಮೆಂಟ್ ಏನ್ ತಿಳ್ಕೊಂಡಿದ್ದೀನಿ ಅಂದ್ರೆ ಕ್ವಾಲಿಟಿ, ಕ್ವಾಂಟಿಟಿ ಅಂಡ್ ಟೈಮ್, ಇದು ಮೂರು ಐಟಮ್ಸ್ ಸರಿ ಇರಬೇಕು. ಕ್ವಾಲಿಟಿ ಅಂದ್ರೆ ಒಳ್ಳೆ ಕ್ವಾಲಿಟಿ ಹಾಲು ಕೊಟ್ಟಿದ್ರೆ ಸಾಕು, ಹಾಲಿಂದ ಮಾರ್ಕೆಟ್ ಎಲ್ಲಿದೆ ಅಂತ ಕೇಳೋದೇ ಬೇಕಾಗಲ್ಲ. ಒಂದ್ ದಿನದ ಮಗು ಇರಲಿ, 100 ವರ್ಷದ ಮುದುಕ ಇರಲಿ, ಎಲ್ರಿಗೂ ಹಾಲು ಬೇಕು. ಹಾಲು, ಮೊಸರು, ಮಜ್ಜಿಗೆ, ತುಪ್ಪ, ಚಾ, ಕಾಫಿ, ಏನು ಮಾಡ್ಬೇಕಂದ್ರೆ ಹಾಲಂತೂ ಬೇಕೇ ಬೇಕು. ಅದಕ್ಕೆ ಹಾಲಿಂದ ಏನದ, ಪ್ರತಿದಿನ ಪ್ರತಿಯೊಂದು ಮನುಷ್ಯ ಹಾಲು ಬೇಕೇ ಬೇಕು. ಅದಕ್ಕೆ ಮಾರ್ಕೆಟ್ ಬಗ್ಗೆ ವಿಚಾರ ಮಾಡೋದಂದ್ರೆ ಇದೊಂದು ವಿಚಾರ ಮಾಡೋದೇ ಬೇಕು. ಬರೀ ಎಷ್ಟು ಏನ್ ವಿಚಾರ ಮಾಡೋದಂದ್ರೆ ಒಳ್ಳೆ ಕ್ವಾಲಿಟಿದ ಹಾಲು ಅವ್ರ ಹತ್ರ ಮುಟ್ಬೇಕು. ಆಮೇಲೆ ಡೈಲಿ ಒಬ್ನಿಗೆ 1 ಲೀಟರ್ ಹಾಲು ಬೇಕಾಗ್ತಾ ಇದೆ, ಅವನಿಗೆ ಡೈಲಿ 1 ಲೀಟರ್ ಹಾಲು ಮುಟ್ಸ್ತಾ ಇರ್ಬೇಕು. ಅವನಿಗೆ ಯಾವ ದಿವಸ ಮುಟ್ಸಿಲ್ಲ ಆ ದಿವಸ ಪಾಪ ಅವನಿಗೆ ತ್ರಾಸ ಆಗ್ತದೆ. ಮೇಲೆ ಮೇಲೆ ಈ ತರ ತ್ರಾಸ ಆದ್ರೆ ಅವನ್ ಬಿಟ್ಟು ಬಿಡ್ತಾನೆ ಹಾಲು, ಮತ್ತೊಂದ್ ಕಡೆ ನೋಡ್ತಾನೆ ಯಾರು ಕನ್ಸಿಸ್ಟೆಂಟ್ಲಿ ಕೊಡ್ತಾರೆ ಅಂತೇಳಿ. ಮತ್ತೆ ಟೈಮ್, ಬೆಳಗ್ಗೆ ಈಗ ಸಪೋಸ್ 8 ಗಂಟೆಗೆ ಸ್ಕೂಲ್ಗೆ ಹೋಗೋ ಮಕ್ಕಳು ಇರ್ತಾವ, ಆಫೀಸ್ಗೆ ಹೋಗೋರು ಇರ್ತಾರೆ, ಅದಕ್ಕೆ ನಾವು 11-12 ಗಂಟೆಗೆ ಹಾಲು ಒಯ್ದು ಕೊಟ್ಟಿದ್ರೆ ಅವ್ರಿಗೆ ಏನ್ ಪ್ರಯೋಜನ ಆಗಲ್ಲ. ಅದಕ್ಕೆ ಟೈಮ್, ಕ್ವಾಲಿಟಿ, ಕ್ವಾಂಟಿಟಿ ಅಂಡ್ ಟೈಮ್, ಇದು ಮೂರು ಬಹಳ ಮುಖ್ಯವಾಗಿದೆ. ಬಹಳಷ್ಟು ನೀವು ಅದನ್ನ ನಿರ್ವಹಣೆ ಮಾಡ್ತಾ ಇದ್ರಿ. ಅದ ಮಾರ್ಕೆಟಿಂಗ್ ಬಗ್ಗೆ ಇಷ್ಟ ನಾವು ಕೇರ್ ತಗೊಂಡಿದ್ರೆ ಮಾರ್ಕೆಟ್ ನೀವು ಹುಡ್ಕೊಂಡು ಹೋಗೋದ್ ಬೇಕಾಗಲ್ಲ, ಮಾರ್ಕೆಟೇ ನಿಮ್ ಕಡೆ ಬರ್ತದ, ಹುಡ್ಕೊಂಡು ಬಂದ್ಬಿಡ್ತದ. ಮಹೇಂದ್ರ ಅವ್ರೆ, ಈಗ ನೋಡ್ರಿ, ತಾವು ಹಾಲನ್ನ ಉತ್ಪಾದನೆ ಮಾಡ್ತಾ ಇದ್ರಿ, ಈಗ ಎಮ್ಮೆಗಳಿಂದ ಸಿಗುವಂತಹ ಏನು ಸಗಣಿ ಇರ್ತದ, ಮೂತ್ರ ಇರ್ತದ, ಗಂಜಳ, ಅದನ್ನ ಯಾವ ರೀತಿ ನೀವು ಬಳಸಿಕೊಳ್ತಾ ಇದ್ದೀರಿ? ಈಗ ಹೇಳಬೇಕು ಅಂತಂದ್ರ ಮೇವು ಉತ್ಪಾದನೆ ಮಾಡಬೇಕು ನಾವು, ಮೇವು ಉತ್ಪಾದನೆ ಸಲುವಾಗಿ ನೀವು ಸಾವಯವ ಪದ್ಧತಿಗಳನ್ನ ಅಳವಡಿಸಿಕೊಂಡ್ರೆ ಹೆಂಗ, ಏನೇನ್ ಮಾಡ್ತಾ ಇದ್ದೀರಿ, ಹೆಂಗ್ ಮಾಡ್ತಾ ಇದ್ದೀರಿ ಸ್ವಲ್ಪ ಹೇಳ್ಬೋದ? ಒಂದ್ 2 ಎಕರೆ ನೇಪಿಯರ್ ಹಚ್ಚಿದೀನಿ, ನೇಪಿಯರ್ ಹುಲ್ ಹಚ್ಚಿದೀನಿ. ಅದಕ್ಕೆ ಮಾತ್ರ ನಾವು 100% ಆಗಿ ವರ್ಷಿಗೆ 20 ಟನ್ ಎರೆಹುಳ ಗೊಬ್ಬರ ಹಾಕ್ತಿವಿ. ನಮ್ಮ ಎಮ್ಮಿಗಳಿಂದ ಬಂದಿದ್ದ ಸಗಣಿ ಮತ್ತೆ ಅದ್ರ ಗೆಂಜಲ್ಲಿಂದ ಜೀವಾಮೃತ ಮಾಡ್ತೀವಿ. ಇದೇ ಎಲ್ಲ ಬಳಸ್ಕೊಂಡು ನಮ್ಮ ಹೊಲದಲ್ಲಿ ಯೂಸ್ ಮಾಡ್ತೀವಿ, ಬೇರೆ ಬೆಳೆಗಳಿಗೂ ಇದೇ ಯೂಸ್ ಮಾಡ್ತೀವಿ, ಎರೆಹುಳ ಗೊಬ್ಬರ. ಹೆಚ್ಚಾಗಿದ್ದನ್ನ ಹೊರಗಡೆ ಮಾರ್ತೀವಿ. ಒಂದ್ ವರ್ಷಿಗೆ ಕನಿಷ್ಠ 125 ಹಿಡಿದು 150 ಟನ್ ಗೊಬ್ಬರ ನಾವು ತಯಾರು ಮಾಡ್ತಾ ಇದೀವಿ. ಗೊಬ್ಬರ ಜೊತೆ ಏನ ಅಡಿಷನಲ್ ಅಂದ್ರೆ ಒಂದ್ 500-600 ಕೆಜಿ ಹುಳ, ಎರೆಹುಳಗಳು ಮಾರ್ತಾ ಇದೀವಿ. ಎರೆಹುಳಾನು ಮಾರ್ತೀವಿ, ಅದ್ರ ಜೊತೆಯಲ್ಲಿ ಎರೆ ಜಲ ನಾವು ತಯಾರು ಮಾಡ್ತೀವಿ. ಅದು ಬರೀ ಯಾವಾಗ ಸೀಸನ್ ಇರ್ತದ ಅವಾಗೆ. ಈಗ ನಾವು ಬಿತ್ತಣ ಸೀಸನ್ ಆಯ್ತು, ಬಿತ್ತದ ನಂತರ ಒಂದು 2 ವಾರದ ನಂತರ ನಮಗೆ ಎರೆಜಲ ಬೇಕಾಗಿರ್ತದ. ಯಾವಾಗ ಬೇಕಾಗ್ತದ ಅದೇ ಟೈಮ್ಗೆ ಕ್ಯಾಲ್ಕುಲೇಟ್ ಮಾಡಿ ಅವಾಗೆ ನಾವು ಎರೆಜಲ ಮಾಡ್ಕೊಂಡು ಯೂಸ್ ಮಾಡ್ಕೋತೀವಿ. ಅದೇನ್ ಸೇಲ್ ಮಾಡಿಲ್ಲ. ಆಮೇಲೆ ಜೀವಾಮೃತ ಮಾಡ್ತೀವಿ, ಆಮೇಲೆ ಪಂಚಗವ್ಯನು ಮಾಡ್ತೀವಿ. ಇವಾಗ ಇತ್ತೀಚೆಗೆ ಜರ್ಸಿ ಮತ್ತೆ ಹೋಲ್ಸ್ಟನ್ ಆಕಳ ಬೇಡ ಅಂತ ಹೇಳಿದು ಜವಾರಿ ಆಕಳೆ ಒಂದ್ 5 ತಂದು ಇಟ್ಟಿದೀನಿ. ಇದೆಲ್ಲ ಜೀವಾಮೃತ ಆಯ್ತು, ಅದ್ರ ಗೋಮೂತ್ರ ಯೂಸ್ ಮಾಡೋದು ಈ ತರ ಎಲ್ಲ ಮಾಡೋದಕ್ಕೆ. ಈಗ ನಿಮ್ಮಲ್ಲಿ ಗೋಮೂತ್ರ ಆಮೇಲೆ ಗಂಜಳ ಎಷ್ಟು ಉತ್ಪಾದನೆ ಆಗ್ತದ? ಇಷ್ಟೆಲ್ಲ ಎಮ್ಮೆಗಳು ಅದಾವ, ಈಗ ಹೇಳಿದ್ರೆ 5 ಆಕಳ ತಂದಿನಿ ಅಂತ ಹೇಳಿ, ಇದರಿಂದ ಎಷ್ಟು ಉತ್ಪಾದನೆ ಆಗ್ತದೆ? ಅದನ್ನ ಗೋಮೂತ್ರ ಒಂದು 40-50 ಲೀಟರ್ ಆಗತ್ತೆ ಅಷ್ಟೇ. ಅದು ಇನ್ನ ನಾವು ಅಷ್ಟು ಸರಿಯಾಗಿ ಮೊನ್ನೆ ತಂದಿದೀನಿ, ಅದ್ರದ್ದೆಲ್ಲ ಶೆಡ್ ಎಲ್ಲ ಇನ್ನ ಕರೆಕ್ಟ್ ಆಗಿ ಮಾಡಬೇಕಾಗಿದೆ. ಆದ್ರೆ ಎಮ್ಮಿದ ಗಂಜಲನು ಎಲ್ಲ ಜಮಾ ಆಗಕ್ಕೆ ಒಂದು ಟ್ಯಾಂಕ್ ಮಾಡಿದೀವಿ. ಅರೌಂಡ್ ದಿವಸ ಒಂದು 500-600 ಲೀಟರ್ ಅಂತೂ ಬಂದೇ ಬರ್ತು. ಆದ್ರೆ ಡೈಲಿ ಅಷ್ಟೆಲ್ಲ ಯೂಸ್ ಆಗೋದಿಲ್ಲ, ನಮಗೆ ಎಷ್ಟು ಬೇಕು ಅಷ್ಟೇ ನಾವು ಯೂಸ್ ಮಾಡ್ತೀವಿ. ನಮಗೆ ಎಷ್ಟು ಬೇಕು ಅದಕ್ಕೆ ಜಾಸ್ತಿನೇ ಅಲ್ಲಿ ಬರ್ತಾ ಇದೆ. ನಾವು ಯೂಸ್ ಮಾಡೋದು ಲಿಮಿಟೆಡ್. ಇದೇನಾದ್ರೂ ನಾವು ಕಮರ್ಷಿಯಲ್ ಮಾಡಿದಾಗ ಅವಾಗ ಎಕ್ಸಾಕ್ಟ್ಲಿ ಇನ್ನ ಒಳ್ಳೆ ಪ್ರೊಸೀಜರ್ಸ್ ಇಂದ ಮಾಡಬಹುದು. ಈಗ ಎರೆಗೊಬ್ಬರ ಉತ್ಪಾದನೆ ಮಾಡಬೇಕು ಅಂತಂದಾಗ ಏನಾದರೂ ಅದಕ್ಕೆ ವಿಶೇಷವಾದಂತಹ ಒಂದು ವ್ಯವಸ್ಥೆಯನ್ನು ನೀವು ಮಾಡ್ಕೊಂಡಿರಿ? ಎರೆಹುಳದ ಸಲುವಾಗಿ ನಾವು ಆಕ್ಚುಲಿ ಒಂದು ಗ್ರೀನ್ ಹೌಸ್ ಮಾಡಿದೀವಿ. ಒಂದು 4,000 ಸ್ಕ್ವೇರ್ ಫೀಟ್ ಇದೆ, ಅದರಲ್ಲಿ ಒಂದು 16 ಟ್ಯಾಂಕ್ಸ್ ಇದೆ. 30 ಫೀಟ್ ಉದ್ದ, 4 ಫೂಟ್ ಅಡಲ. ಪ್ರತಿಯೊಂದು ಟ್ಯಾಂಕಿಗೆ 2 ಕಡೆ ರೋಡ್ ಇಟ್ಟಿದೀವಿ. ಯಾಕಂದ್ರೆ ನಮ್ ಕಮರ್ಷಿಯಲ್ ಪ್ರೊಡಕ್ಷನ್ ಇದೆ. ಲೇಔಟ್ ಯಾವ ತರ ಇದೆ ಅಂದ್ರೆ ವರ್ಕ್ ಮಾಡೋರಿಗೆ ಈಸಿ ಆಗ್ಬೇಕು. ನೀರ್ ಹೊಡೆಯೋದಾಯ್ತು ಕೆಲಸ, ಆಮೇಲೆ ಗೊಬ್ಬರ ತೆಗಿಯೋ ಹೊತ್ತಿಗೆ, ಗೊಬ್ಬರ ತುಂಬಾ ಹೊತ್ತಿಗೆ, ಎಲ್ಲ ಕೆಲಸ ಈಸಿ ಆಗ್ಬೇಕು, ಸರಳ ಆಗಬೇಕು, ಶಿಸ್ತುಬದ್ಧವಾಗಿ ಆಗ್ಬೇಕು. ಶಿಸ್ತುಬದ್ಧವಾಗಿ ಆಗೋ ಸಲುವಾಗಿ ಲೇಔಟ್ ಏನದ, ಲೇಔಟ್ ಸರಿಯಾಗಿ ಮಾಡ್ಕೊಂಡಿದೀನಿ. ಆಮೇಲೆ ನಮ್ಗೆ ಅದರಿಂದ ಬಹಳ ಅಂದ್ರೆ ಲೇಔಟ್ ಸರಿ ಇರೋದ್ರಿಂದ ಕಮ್ಮಿ ಲೇಬರ್ ಅಲ್ಲಿ ಮ್ಯಾಕ್ಸಿಮಮ್ ಔಟ್ಪುಟ್ ಬರ್ತಾ ಇದೆ. ಅದರಲ್ಲಿ ಇನ್ನೊಂದು ನಾವು ಆಟೋಮೇಷನ್ ಟ್ರೈ ಮಾಡಿದೀವಿ ಅಂದ್ರೆ ಮಿನಿ ಸ್ಪ್ರಿಂಕ್ಲರ್ಸ್ ಯೂಸ್ ಮಾಡಿ ಅದಕ್ಕೆ ತೋಯಿಸಬೇಕು. ಯಾಕಂದ್ರೆ ಡೈಲಿ ಒಂದು ಇಷ್ಟು ಟ್ಯಾಂಕ್ಗಳು ನಾವು ನೀರು ಹೊಡಿಬೇಕಂದ್ರೆ ಒಂದು 2-3 ಗಂಟೆ, ಒಂದು 2-3 ಅವರ್ಸ್ ಒಂದು ಮನುಷ್ಯನ ಕೆಲಸ ಇದೆ. ಅದು ಕೆಲಸ ಉಳಿತಾಯ ಆಗ್ಬೇಕಪ್ಪ ಅಂದ್ರೆ ಒಂದು ಡೈಲಿ 10 ಮಿನಿಟ್ಸ್ ಅಲ್ಲೇ ವರ್ಕ್ ಆಗ್ಬಿಡುತ್ತೆ. ಒಬ್ಬನ್ ಹೋಗೋದು ಬಟನ್ ಸ್ಟಾರ್ಟ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಆಗಿ ಸ್ಪ್ರಿಂಕ್ಲರ್ ಚಾಲು ಆಗುತ್ತೆ, ನೀರ ಹೋಗ್ಬಿಡುತ್ತೆ. ಎಲ್ಲ ಅಲ್ಲಿ ನಿಮಗೆ ಸಾಕಷ್ಟು ಉಳಿತಾಯ ಆಗ್ತದೆ, ಉಳಿತಾಯ ಉಳಿತಾಯ ಆಗ್ತದ, ಮತ್ತೆ ಕೂಲಿದ ಶ್ರಮ ಉಳಿತಾಯ ಆಗ್ತದೆ. ಇದು ನಿಮಗೆ ಅನುಕೂಲ ಆಗಿ ಕಂಡು ಬಂದದ? ಹೌದ್ರಿ, ಯಾವತ್ತು ಎರೆ ತೊಟ್ಟಿಗಳನ್ನ ತೇವಾಂಶ ಯುಕ್ತವಾಗಿ ಇಡೋದಕ್ಕೆ ಇದು ಬಹಳ ಅನುಕೂಲ ಆಗಿದೆ. ಬಹಳ ಅನುಕೂಲ ಇದರಿಂದ. ಯಾವಾಗ ಮನುಷ್ಯವ್ರು ಹೋಗಿ ನೀರ್ ಹೊಡಿತಾರೆ, ನಾವು ಮುಂದಿದ್ದಾಗ ಸರಿ ಹೊಡಿತಾರೆ. ನಾವು ಇರ್ಲಿಲ್ಲ ಅಪ್ಪ ಅಂತಂದ್ರೆ ಎರಡ್ ಗಂಟೆಯಲ್ಲಿ ಮಾಡೋ ಕೆಲಸ ಅರ್ಧ ಗಂಟೆ ಮಾಡಿ ದೀಡ್ ಗಂಟೆ ಎಲ್ಲೋ ಹರಟಿ ಹೊಡ್ಕೊತ್ ಕುಂತ್ ಬಿಡ್ತಾರೆ. ಇದೆಲ್ಲ ಏನಾದ್ರ ಕಂಟ್ರೋಲ್ ಮಾಡ್ಬೇಕಂದ್ರೆ ಆಟೋಮೇಷನ್, ಸ್ಪ್ರಿಂಕ್ಲರ್ಸ್ ಏನಾದ್ರು ಯೂಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಕೆಲಸ ಇದ್ರೆ ಸರಳ ಆಗಿಬಿಡುತ್ತೆ. ಇದೇ ರೀತಿಯಾಗಿ ಒಂದ್ ಶೆಡ್ ನಾವು ಈ ತರ ಕಟ್ಟಿದೀವಿ, ಅದರಲ್ಲಿ ಎಮ್ಮಿಗಳು ನೀರ್ ಕುಡಿಯೋದು ಸಿಸ್ಟಮ್ ಆಟೋಮೆಟಿಕ್ ಮಾಡಿಬಿಟ್ಟಿದೀವಿ. ಎಲ್ಲಿ ಮೇವ್ ತಿಂತವೆ ಅಲ್ಲೇ ಒಂದು ಏನಾದ ಸಣ್ಣ ಟ್ಯಾಂಕ್ ಮಾಡಿದೀವಿ. ಅದರಲ್ಲಿ ಅಂದ್ರೆ ನೀರಿನ ಲೆವೆಲ್ ಸರಿಯಾಗಿ ಇಟ್ಕೊಂಡು ಒಂದು ಸಿಂಟೆಕ್ಸ್ ಟ್ಯಾಂಕ್ ಇದೆ 5,000 ಲೀಟರ್ದು. ಎಷ್ಟು ನೀರ್ ಕುಡಿತಾವ ಅಷ್ಟು ನೀರ್ ಮತ್ತೆ ಅಲ್ಲಿ ಬರ್ತಾ ಇರಬೇಕು. ಎಷ್ಟು ನೀರ್ ದನಗಳು ಕುಡಿತಾ ಇರ್ತಾವ ಯಾವಾಗ್ಲೂ ಅಷ್ಟು ಲೆವೆಲ್ ಬರ್ತಾನೆ ಇರ್ತಾವ. ಕಾಯ್ಕೊಳ್ತೀರಿ? ಹಾ, ಅಂದ್ರೆ ಆಟೋಮೆಟಿಕ್ ಸಿಸ್ಟಮ್ ಇದೆ ಇದು. ಇದಕ್ಕೆ ಯಾರು ಮನುಷ್ಯರು ಬೇಕಾಗಿಲ್ಲ, ಏನಿಲ್ಲ. ಒಂದೇ ಒಂದ್ ಕೆಲಸ ಅಂದ್ರೆ ಆ ಟ್ಯಾಂಕ್ ಅಲ್ಲಿ ಎಷ್ಟು ಕಸ ಬೀಳ್ತದೆ ಒಂದು 10 ಮಿನಿಟ್ಸ್ ಅಲ್ಲಿ ಒಬ್ಬನ್ ಕ್ಲೀನ್ ಮಾಡಿ ಹೋದ್ರೆ ಸಾಕಾಯ್ತು. ಇದಕ್ಕೆ 24 ಗಂಟೆ ಒಂದ್ ದಿವಸಗೆ ದನಗಳಿಗೆ ಏನದ ನೀರ್ ಅದಕ್ಕೆ ಕುಡಿಲ್ಲ. ಜಾನುವಾರುಗಳಿಗೆ ಯಾವುದೇ ರೀತಿ ತೊಂದರೆ ಆಗುದಿಲ್ಲ. ಇನ್ನ ಒಂದ್ ಟೈಮ್ ಆರ್ ಕಂಬಿದ್ರೆ ಪರವಾಗಿಲ್ಲ, ನಡಿಬಹುದು. ಆದ್ರೆ ನೀರ್ ಕಂಬ ಬೀಳಬಾರ್ದು ಎಮ್ಮಿಗಳಿಗೆ, ವಿಶೇಷವಾಗಿ ಬ್ಯಾಸಗಿ ಸಮಯದೊಳಗೆ. ಒಂದ್ ಎಮ್ಮಿ ಸಹಜವಾಗಿ ಸರಿಯಾಗಿ ದೊಡ್ಡ ಎಮ್ಮಿ ಸಹಜವಾಗಿ 100-150 ಲೀಟರ್ ನೀರ್ ಕುಡಿತದ ಒಂದ್ ದಿವಸಕ್ಕೆ. ಬ್ಯಾಸಗಿ ಒಳಗ ಅದು ಈಗ ಮನುಷ್ಯವರಿಂದ ಏನದ ಎಮ್ಮಿಗಳು ಬಿಟ್ಟು ಟಾಕಿ ತಂದು ನೀರ್ ಕುಡಿಸ್ಬೇಕು ಅಂದ್ರೆ ಒಂದ್ ಸ್ವಲ್ಪ 20-25 ಲೀಟರ್ ನೀರ್ ಕುಡ್ದಾಗೆ ಆಯ್ತು, ಅವ್ನು ಹೊಡೆದ್ ಬಿಡ್ತಾನ, ಬೇಸರಿಕೆ ಆಗಿರ್ತದೆ ಅವನಿಗೆ. ಅದು 40-50 ಎಮ್ಮಿಗಳಿಗೆ ನೀರ್ ಕುಡಿಸ್ಬೇಕಂದ್ರೆ ನಾವ್ ಮುಂದಿದ್ರೆ ಸರಿ ಕುಡಿಸ್ತಾರ, ಇಲ್ಲಾಂದ್ರೆ ಇಲ್ಲ, ಬೇಸರಿಕೆ ಆಗಿರ್ತದ. ಅವನ್ ಮನೆಗೆ ಯಾರಾದ್ರೂ ಬೀಗರ್ ಬಂದಿರ್ತಾರೆ, ಹಿಂಗಾಗಿ ಅರ್ಧಮರ್ಧ ಕೆಲಸ ಮಾಡಿದ್ರೆ ನಮಗೆ ಹಾಲಿನ ಉತ್ಪನ್ನ ಕಮ್ಮಿ ಆಗ್ಬಿಡ್ತದೆ. ಅದಕ್ಕೆ ಎಷ್ಟು ಆಟೋಮೆಟಿಕ್ ಆಗ್ತದ ಅಷ್ಟು ಒಳ್ಳೇದಂತೇಳಿ ನಾವ್ ಈ ತರ ಒಂದ್ ಟ್ರೈ ಮಾಡಿದೀವಿ. ಟ್ರಯಲ್ 5 ವರ್ಷ ಆಯ್ತು, ಇವಾಗ ಇದು ಸಕ್ಸಸ್ಫುಲ್ ಆಗಿ ನಡೀತಾ ಇದೆ. ಈಗ ನಮ್ ಫುಲ್ ಶೆಡ್ ಇದ್ದಿದ ಶೆಡ್ಸ್ ಎಲ್ಲ ಲೇಔಟ್ ಚೇಂಜ್ ಮಾಡಿ ಹೊಸ ಲೇಔಟ್ ಅಲ್ಲಿ ವಿತ್ ಫ್ಯಾನ್ ಆಮೇಲೆ ಜಾಲಿ ಹಾಕ್ಬೇಕು. ಮಸ್ಕಿಟೋಸ್ ಮತ್ತೆ ನೊಣ ಮಸ್ಕಿಟೋ, ಇವನ್ ಮಳಿಗಾಲದಾಗ ಬೇರೆ ಹುಳಾನು ಬಹಳಷ್ಟು ಬಂದ್ಬಿಡ್ತಾವ ಲೈಟ್ಗೆ, ಅದೆಲ್ಲ ಅದ್ರ ತ್ರಾಸ್ ಕಮ್ಮಿ ಆಗ್ಬೇಕಂದ್ರೆ ನೆಟ್ ಹಾಕೋದು, ಫ್ಯಾನ್ಸ್ ಹಚ್ಚೋದು, ಆಮೇಲೆ ಒಂದ್ ಸ್ವಲ್ಪ ಮ್ಯೂಸಿಕ್ ಇದ್ರೆ ಅದ್ರದ್ದು ಇಫೆಕ್ಟ್ ಸರಿಯಾಗಿರುತ್ತೆ. ಮ್ಯೂಸಿಕ್ ಹಚ್ತಾ ಇದ್ರಿ? ಇನ್ನ ಹಚ್ಚಲಿಲ್ಲ, ಈಗ ಹೊಸ ಶೆಡ್ ಮಾಡಿದ ನಂತರ ಹಚ್ಚಬೇಕು ಅಂತ ಇದೆ. ಆ ಪ್ರಯೋಗ ಮಾಡ್ತಾ ಇದ್ರಿ? ಹಾ, ಆ ಪ್ರಯೋಗ ಮಾಡ್ತಾ ಇದೀವಿ. ಇದೆಲ್ಲ ಅಂದ್ರೆ ಎವ್ರಿ ಐಟಮ್ 1%, 2%, 1%, 2% ಕಾಂಟ್ರಿಬ್ಯೂಟ್ ಮಾಡ್ತದೆ ಮಿಲ್ಕ್ ಪ್ರೊಡಕ್ಷನ್ ದಾಗ. ಮಹೇಂದ್ರ ಅವರೇ, ಈಗ ನಿಮಗೆ ಬಹಳ ಖುಷಿ ಅನಿಸ್ತದ ಆ ಕೆಲಸ ಬಿಟ್ಟಿದ್ದಕ್ಕೂ ಇಲ್ಲಿ ನಾವು ಬಹಳಷ್ಟು ಸಾಧನೆ ಮಾಡಿವೆ ಅನ್ನುವಂತ ಒಂದು ತೃಪ್ತಿ ನಿಮ್ಮಲ್ಲಿ ಅದ? ಹೌದು ಸರ್, ಇದೆ ರೀ, ಬಹಳ ಸಮಾಧಾನ ಇದೆ. ಅಲ್ಲಿ ಮಾಡಿದ್ರೆ ಬೇರೆಯವ್ರಿಗೆ ದುಡಿತಿದ್ವಿ, ದಿವಸ ಏನೋ ಒಂದು 8 ಗಂಟೆ ಹೆಂಗೋ ಭರ್ತಿ ಮಾಡಬೇಕು ಅಂತ ಆ ತರ ಒಂದು ಮನೋಭಾವ ಇರ್ತಿತ್ತು ಅಲ್ಲಿ. ಆಯ್ತಪ್ಪ, ಇವತ್ತು ಬೆಳಗ್ಗೆ ಹೋಗ್ಬೇಕು, 8 ಗಂಟೆ ದುಡಿಬೇಕು. ಅದು ಒಂಥರ ಅಂದ್ರೆ ದುಡ್ಡು ಗಳಿಸೋ ಸಲಕ್ಕೆ ದುಡಿಬೇಕಷ್ಟೇ. ಆದ್ರೆ ಇಲ್ಲಿ ಬಹಳ ಸಮಾಧಾನ ಇದೆ, ದಿನ ಮುಗಿದಿದ್ರೆ ಯಾಕಪ್ಪ ಮುಗೀತು, ಇನ್ನ ಒಂದೆರಡು ಗಂಟೆ ಸಿಗ್ಬೇಕಿತ್ತಲ್ಲ ಅಂದಂಗೆ ಅನಿಸ್ತದೆ. ಈಗ ಈಗ ಯಾರಾದರೂ ನಿಮ್ ಜೋಡಿ ಮಾತಾಡಬೇಕು, ಹೈನುಗಾರಿಕೆ ಬಗ್ಗೆ ತಿಳ್ಕೊಬೇಕು, ನಿಮ್ಮ ಪ್ರಯೋಗಗಳ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ಅವರಿಗೆ ನಿಮ್ಮ ಫೋನ್ ನಂಬರ್ ಕೊಡ್ತೀರಿ? ಹಾ, ಜರೂರವಾಗಿ ಫೋನ್ ನಂಬರ್ ಕೊಡ್ತೀವಿ. ಆದ್ರೆ ಫೋನ್ ಅಲ್ಲಿ ಎಷ್ಟೊತ್ತಂತ ಮಾತಾಡಬಹುದು, ಅವರು ಪ್ರತ್ಯಕ್ಷವಾಗಿ ಬಂದು ಅದು ಒಂದ್ ಸಲ ಇಲ್ಲ ಮೇಲೆ ಮೇಲೆ ಬಂದು ಯಾರಿಗ ನಿಜವಾಗಿ ಇಂಟ್ರೆಸ್ಟ್ ಇದೆ ಅಂತವ್ರು ಈಗ ಬಹಳಷ್ಟು ಜನ ಮೊದಲು ಬಂದಿದ್ದಾರೆ ನಮ್ಮ ಹತ್ರ ಕೇಳಿದ್ದಾರೆ. ಆದ್ರೆ ಯಾವಾಗಾರ ಒಂದ್ ಅರ್ಧ ಗಂಟೆ ಬಂದ್ ಕುಂತಿದ್ರೆ ಏನ್ ಗೊತ್ತಾಗಲ್ಲ, ಮೇಲೆ ಮೇಲೆ ಬರ್ತಾ ಇರ್ಬೇಕು, ಕೇಳ್ತಾ ಇರ್ಬೇಕು, ಡಿಸ್ಕಸ್ ಮಾಡಿದ್ರೇನೆ ಬಹಳಷ್ಟು ಪಾಯಿಂಟ್ಸ್ ನಾವು ಹೇಳ್ಬಿಡ್ತೀವಿ, ಅವರು ಸರಿಯಾಗಿ ಸಕ್ಸಸ್ಫುಲ್ ಆಗಿ ಮಾಡಬಹುದು. 9444874949585877 ಈ ನಂಬರ್ ನ ಸಂಪರ್ಕ ಮಾಡಬಹುದಂತೀರಿ? ಒಳ್ಳೆಯದು. ಮಹೇಂದ್ರ ಶಹ ಮತ್ತು ರೂಪಾ ಶಹ ದಂಪತಿಗಳೇ, ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿ ಪೊದು ಶಿವಂಗೆ ಅನ್ನೋ ಹಂಗ ತಾವಿಬ್ರು ಕೂಡಿ ಹೈನು ಮಾಡ್ತಾ ಇದ್ದೀರಿ, ಸಾವಯವ ಕೃಷಿ ಮಾಡ್ತಾ ಇದ್ದೀರಿ, ಉತ್ಪಾದನೆಯೊಳಗ ಗುಣಮಟ್ಟದ ಉತ್ಪಾದನೆ ಮಾಡೋದ್ರೊಳಗ ಸಾಕಷ್ಟು ಸಾಧನೆ ಮಾಡಿರಿ. ಸತಿಪತಿಗಳೊಂದಾಗಿ ಕೃಷಿ ಮಾಡಿದ್ರೆ ಏನನ್ನಾದರೂ ಸಾಧಿಸಬಹುದು ಅನ್ನೋ ಮಾತಿಗೆ ನೀವೇ ಸಾಕ್ಷಿ ಅಂತ ಹೇಳಬಹುದು. ಇಲ್ಲಿ ತನಕ ನಮ್ಮ ನಾಡಿನ ಎಲ್ಲ ರೈತ ಬಾಂಧವರ ಜೊತೆಗೆ ತಮ್ಮ ಹಾಲು ತುಪ್ಪದಂತಹ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ತಮಗ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ತೆ. ಇದುವರೆಗೆ ಗುಲ್ಬರ್ಗಾ ಜಿಲ್ಲೆ ಸೇಡಂನಲ್ಲಿ ಹೈನುಗಾರಿಕೆಯಲ್ಲಿ ತೊಡಗಿರುವ ಮಹೇಂದ್ರ ಶಹ ಹಾಗೂ ರೂಪಾ ಶಹ ದಂಪತಿಗಳೊಂದಿಗೆ ಮಾತುಕತೆ ಕೇಳಿದಿರಿ. ಮಗಳು ಫೀಸ್ ಕಟ್ಟೋಕೆ ಇವತ್ತೇ ಕೊನೆ ದಿನ. ಎಲ್ಲಾ ಬ್ಯಾಂಕ್ಗಳು ಬಂದ್ ಆಗಿದಾವೆ, ಏನ್ ಮಾಡೋದು ಅಂತ ಗೊತ್ತಾಗಲ್ವಲ್ಲಪ್ಪ. ಯೋಚನೆ ಮಾಡಬೇಡ ಗೆಳೆಯ, ಮೊಬೈಲ್ ಬ್ಯಾಂಕಿಂಗ್ ಭೀಮ್ UPI ಆಪ್ ಮೂಲಕವಾಗಿ ಈಗ ಯಾವಾಗ ಬೇಕಾದ್ರೂ ಯಾರಿಗೆ ಬೇಕಾದ್ರೂ ದುಡ್ಡನ್ನು ಕಳಿಸಬಹುದು. ಮೈಕ್ರೋ ATM ಮೊಬೈಲ್ ATM ವ್ಯಾನ್ ಮುಖಾಂತರ ಬ್ಯಾಂಕ್ ಹೋಗದೇನೆ ದುಡ್ಡನ್ನು ಕೂಡ ತೆಗಿಬಹುದು. ಇದು ತಂತ್ರಜ್ಞಾನದ ಕಾಲ ಕಣಪ್ಪ. ಮೊಬೈಲ್ ಬ್ಯಾಂಕಿಂಗ್ ಕಡೆ ನಾವು ಸಾಗಬೇಕಾಗಿದೆ ಗೆಳೆಯ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ವಾವ್, ಹೊಸ ಮನೆಗಾಗಿ ಇಷ್ಟೊಂದು ಶಾಪಿಂಗ್? ಅದಕ್ಕೇನು, ಹೊಸ ಮನೆ ಅಂದ್ರೆ ಹೊಸ ಜೀವನ, ಹೊಸ ಜೀವನ ಶೈಲಿ. ಹೊಸ ಮನೆ ಜೊತೆ ಇನ್ನೂ ಬಹಳಷ್ಟು ಸಿಕ್ಕಿರೋ ಹಾಗಿದೆ. ಸರಿಯಾಗಿ ಹೇಳಿದೆ. ನಾನು SBI ಇಂದ ಕಡಿಮೆ ಬಡ್ಡಿ ದರದಲ್ಲಿ ಗೃಹ ಸಾಲ ಪಡ್ಕೊಂಡಿದ್ದೀನಿ, ಮತ್ತೆ ಅದ್ರ ಜೊತೆ SBI ಕ್ರೆಡಿಟ್ ಕಾರ್ಡ್ ಕೂಡ ಇದೆ. SBI ಹೋಮ್ ಲೋನ್ ನೊಂದಿಗೆ ನಿನ್ನ ಸ್ವಂತ ಮನೆಯ ಕನಸನ್ನ ಈಗ ನನಸು ಮಾಡ್ಕೊಳ್ಬಹುದು. ಹೆಚ್ಚಿನ ಮಾಹಿತಿಗಾಗಿ homeloan.sbi ಗೆ ಲಾಗಿನ್ ಮಾಡಿ. ಶರತ್ತುಗಳು ಅನ್ವಯ. ಈಗ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಎಲೆಕುಡಿ ಬಸಾಪುರ ಗ್ರಾಮದ ಹುಲಿಗೆಮ್ಮ ಮತ್ತು ಸಂಗಡಿಗರಾದ ಪಂಪಮ್ಮ ಮೌನೇಶ್, ಎಲ್ಲಮ್ಮ ಯಂಕಪ್ಪ ಮತ್ತು ದುರ್ಗಮ್ಮ ಕೋನಪ್ಪ ಕಿಲ್ಲರಹಟ್ಟಿ ಅವರಿಂದ ಸಂಪ್ರದಾಯದ ಪದ ಕೇಳೋಣ. ಜವಳಿಗೆ ವಾನ ನಿಮಗೆ ತಾಂದಿನಿ ಜಾಣೆ ಎಳೆವನಿಡಿ, ಜವಳಿಗೆ ವಾನ ನಿಮಗೆ ತಾಂದಿನಿ ಜಾಣೆ ಎಳೆವನಿಡಿ, ಜವಳಿಗೆ ವಾನ ನಿಮಗೆ ತಾಂದಿನಿ ಜಾಣೆ ಎಳೆವನಿಡಿ. ನಿಂಬೆಯ ಅಣ್ಣ ನಿಂಬೆಯ ಕಾಯ ಕೋದ ಮಲೆಗೆ ನೆನೆಯ, ಬಿಂದೆಗೆ ವಾನ ನಿಮಗೆ ತಾಂದಿನಿ ರಂಬೆ ಎಳೆವನಿಡಿ, ಬಿಂದೆಗೆ ವಾನ ನಿಮಗೆ ತಾಂದಿನಿ ರಂಬೆ ಎಳೆವನಿಡಿ, ಬಿಂದೆಗೆ ವಾನ ನಿಮಗೆ ತಾಂದಿನಿ ರಂಬೆ ಎಳೆವನಿಡಿ. ಮಾವನ ಮಗಳ ಮೋವದ ರಾಣಿ ಮಾತ ಬಲವಾಯೇಗೆ, ನಲವತ್ತೊಂದರ ಸಾನಿ ಮಗಗೆ ತಪ್ಪ ಇದೆ ನೇಣೆ ಎಳೆವ ಇಡಿ, ನಲವತ್ತೊಂದರ ಸಾನಿ ಮಗಗೆ ತಪ್ಪ ಇದೆ ಜಾಣೆ ಎಳೆವನಿಡಿ, ನಲವತ್ತೊಂದರ ಸಾನಿ ಮಗಗೆ ತಪ್ಪ ಇದೆ ಜಾಣೆ ಎಳೆವನಿಡಿ, ನಲವತ್ತೊಂದರ ಸಾನಿ ಮಗಗೆ ತಪ್ಪ ಇದೆ ಜಾಣೆ ಎಳೆವನಿಡಿ. ಅತ್ತೆಯ ಮಗಳ ಕಮಲ ಸುಕಮಲ ಮಾತ ಬಲವರು, ಇಪ್ಪತ್ತೊಂದರ ಸಾನಿ ಮಗಗೆ ತಪ್ಪ ಇದೆ ನೇತ್ರಿ ಎಳೆವನಿಡಿ, ಇಪ್ಪತ್ತೊಂದರ ಸಾನಿ ಮಗಗೆ ತಪ್ಪವಿದೆ ನೇತ್ರಿ ಎಳೆವನಿಡಿ, ಇಪ್ಪತ್ತೊಂದರ ಸಾನಿ ಮಗಗೆ ತಪ್ಪ ಇದೆ ನೇತ್ರಿ ಎಳೆವನಿಡಿ, ಇಪ್ಪತ್ತೊಂದರ ಸಾನಿ ಮಗಗೆ ತಪ್ಪ ಇದೆ ನೇತ್ರಿ ಎಳೆವನಿಡಿ. ಬಲಕ ಸೂರ್ಯನ ಬಲಕ ಚಂದ್ರಮನ ನೆಡಬರ್ಗೆ ಜಗ ಜ್ಯೋತಿ, ಅಡದಂತ ತಾಯಿ ತಂದೆ ವರ ನೋಡಿ ಕೊಟ್ಟರ ಒಡೆಯ ಎಳೆವನಿಡಿ, ಅಡದಂತ ತಾಯಿ ತಂದೆ ವರ ನೋಡಿ ಕೊಟ್ಟರ ಒಡೆಯ ಎಳೆವನಿಡಿ, ಅಡದಂತ ತಾಯಿ ತಂದೆ ವರ ನೋಡಿ ಕೊಟ್ಟರ ಒಡೆಯ ಎಳೆವನಿಡಿ. ಎಡಗ ಎನೆಯ ಚಿಕ್ಕಣದ ಅಡಕೆ ಬೆಳದ ಬೆಳವ ಸುಣ್ಣ, ಲವಂಗ ಜಾಜ್ ಕೈ ಮೊದಲಾಗಿ ತಾಂದಿನಿ ಜಾಣೆ ಎಳೆವನಿಡಿ, ಲವಂಗ ಜಾಜ್ ಕೈ ಮೊದಲಾಗಿ ತಾಂದಿನಿ ಜಾಣೆ ಎಳೆವನಿಡಿ, ಲವಂಗ ಜಾಜ್ ಕೈ ಮೊದಲಾಗಿ ತಾಂದಿನಿ ಜಾಣೆ ಎಳೆವನಿಡಿ. ಅಣ್ಣ ಬಾಳೆಯ ಕಾಯ ಕೋದ ಮಲೆಗೆ ಬನಿಯ, ಜವಳಿಗೆ ವಾನ ನಿಮಗಾಗಿ ತಾಂದಿನಿ ಜಾಣೆ ಎಳೆವನಿಡಿ, ಜವಳಿಗೆ ವಾನ ನಿಮಗಾಗಿ ತಾಂದಿನಿ ಜಾಣೆ ಎಳೆವನಿಡಿ, ಜವಳಿಗೆ ವಾನ ನಿಮಗಾಗಿ ತಾಂದಿನಿ ಜಾಣೆ ಎಳೆವನಿಡಿ. ಎಡಕ ಚಂದ್ರಮನ ಬಲಕ ಸುರಿದನ ನೆಡಮನ್ಗ ಜಗ ಜ್ಯೋತಿ, ಅರ್ಧಂತ ತಾಯಿ ತಂದೆ ವರ ನೋಡಿ ಕೊಟ್ಟರ ಒಡೆಯ ಎಳೆವನಿಡಿ, ಅರ್ಧಂತ ತಾಯಿ ತಂದೆ ವರ ನೋಡಿ ಕೊಟ್ಟರ ಒಡೆಯ ಎಳೆ. ಅಂತ ತಾಯ್ ತಂದೆ ವರ ನೋಡಿ ಕೊಟ್ಟಾರ ಒಡೆಯ ಎಳೆವ ನಡಿ ಕಣದಾಡಕ್ಕೆ ಬೆಳದ ಬೆಳವ ಸೊಣ್ಣೆ ಅಳವಂಗ ಜಾರಿ ಕೈ ಮೊದಲಾಗಿ ತಂದೇನೆ ಜಾಣಿ ಎಳೆವ ನಡಿ ಅಂತರ್ ತಾಯ್ ತಂದೆ ವರ ನೋಡಿ ಕೊಟ್ಟಾರ ಒಡೆಯ ಎಳೆವ ನಡಿ ಹಡದಂತ ತಾಯ್ ತಂದೆ ವರ ನೋಡಿ ಕೊಟ್ಟಾರ ಒಡೆಯ ಎಳೆವ ನಡಿ. ಇನ್ನು ಮುಂದೆ ಇದೇ ಕಲಾವಿದರಿಂದ ಇನ್ನೊಂದು ಸಂಪ್ರದಾಯದ ಪದ ಕೇಳೋಣಂತ. ಗುರುರಾಯನ ಮನೆಯಾಗ ಏನೇನ ಶೃಂಗಾರ ಮುಂಗ ಅಲೆಗೆ ಮೊತ್ತ ಬೆಗಸಾರ ಲೆಂಗ ಸೋಯ ಮುಂಗಾಲಿಗೆ ಮತ ಬೆಗಸಾರ ಲೆಂಗ ಸೋಯ ಮುಂಗಾಲಿಗೆ ಮತ ಬೆಗಸಾರ ಲೆಂಗ ಸೋಯ ಮುಂಗಾಲಿಗೆ ಮೊತ್ತ ಬಿಗಸಾರ ಲಿಂಗ ಸುವಯ ಮುಂಗಾಲಿಗೆ ಮೊತ್ತ ಬಿಗಸಾನ ಗೊರರಾಯ ಗೊರರಾಯ ನಂಡತೆ ಅಡಿಲಾಗೆ ಲಿಂಗ ಸುವಯ ಗೊರರಾಯ ನಂಡತೆ ಅಡಿಲಾಗೆ ಲಿಂಗ ಸುವಯ ಗೊರರಾಯ ನಂಡತೆ ಅಡಿಲಾಗೆ ಲಿಂಗ ಸುವಯ ಗುರುರಾಯಂಡತೆ ಅಡಿಲಾಗೆ ಲಿಂಗ ಸುವಯ ಗುರುರಾಯ ನಂಡತೆ ಅಡಿಲಾಗೆ ಗುರುರಾಯ ದೇವರ ಕೇಳಲ್ಲ ನಡದಾನ ಲಿಂಗ ಸುವಯ ದೇವರ ಕೇಳಲ್ಲ ನಡದಾರ ಲಿಂಗ ಸುವಯ ದೇವರ ಕೇಳಲ್ಲ ನಡದಾರ ಲಿಂಗ ಸುವಯ ದೇವರ